ಆಮೇಲೆ ಮಾರಾಟ ಮಾಡಿ ಲಾಭ ಬರಬೇಕು, ನಮಗೆ ಉತ್ಪನ್ನ ತೆಗಿಬೇಕಂತಂದ್ರೆ 3 ತಿಂಗಳು 6 ತಿಂಗಳು ಮಟ್ಟ ವೇಟ್ ಮಾಡಬೇಕಾಗುತ್ತೆ. ಹೈನುಗಾರಿಕೆ ಹೆಂಗಲ್ಲ, ನೀವು ಪ್ರತಿನಿತ್ಯ ಹೋಗಿ ನೀವು ಹಾಲು ಮಾರಾಟ ಮಾಡಿದ್ರಿ ಅಂತಂದ್ರೆ ಅದರಿಂದ ಅವತ್ತಿಂದ ಅವತ್ತಿನ ನಿಮಗೆ ದುಡ್ಡು ಕೈಗೆ ಬರುತ್ತೆ. ಆ ರೀತಿ ಒಂದು ನಿರಂತರ ಒಂದು ಆದಾಯ ಕೊಡುವಂತದ್ದು ಹೈನುಗಾರಿಕೆ. ಇತ್ತೀಚಿನ ದಿನದೊಳಗೆ ಏನಾಗಿತ್ತಪ್ಪ, ಹೈನುಗಾರಿಕೆ ಒಂದು ಉದ್ಯಮವಾಗಿ ಬರ್ತಾ ಇದೆ. ಮೊದಲು ಏನಾಗ್ತಿತ್ತು, ಒಂದು ಎರಡು ಆಕಳ ಕಟ್ತಿದ್ರು ಅಥವಾ ಎಮ್ಮೆ ಕಟ್ತಿದ್ರು, ತಮ್ಮ ಮನೆಯಷ್ಟು ಹಾಲನ್ನು ತಮಗೆ ಉಪಯೋಗ ಮಾಡಿಕೊಂಡು ಉಳಿದನ್ನ ಮಾರಾಟ ಮಾಡ್ತಿದ್ರು, ಮೊಸರು ಮಜ್ಜಿಗೆ ಬೆಣ್ಣೆ ಮಾಡಿಕೊಂಡು ಆ ರೀತಿಯಿಂದ ಮಾರಾಟ ಮಾಡಿಕೊಂಡು ಸಣ್ಣ ಸಣ್ಣ ರೈತ ಕುಟುಂಬಗಳು ಅದರಿಂದ ಒಂದು ಆದಾಯವನ್ನ ಪಡಿತಿದ್ದು. ಬಟ್ ಇವಾಗ ಏನಾಗಿದೆ ಅಂದ್ರೆ ಹೈನುಗಾರಿಕೆ ಒಂದು ಉದ್ಯಮವಾಗಿ ಬೆಳೀತಾ ಇದೆ. ಅಂದ್ರೆ ಮುಂಚೆ ರೈತರು ಏನ್ ಮಾಡ್ತಾ ಇದ್ರು, ತಮ್ಮ ಮನೆ ಪೂರ್ತಿಗೆ ಎಷ್ಟು ಹಾಲು ಬೇಕಲ್ಲ, ತಮಗೆ ಎಷ್ಟು ಬೇಕೋ ಅಷ್ಟೇ ಜಾನುವಾರುಗಳನ್ನ ಸಾಕೊಂಡು ಅವ ಹಾಲು ಉತ್ಪನ್ನವನ್ನ ತಾವು ತಮ್ಮ ಮನೆ ಪೂರ್ತಿಗಷ್ಟ ಉಪಯೋಗ ಮಾಡ್ತಾ ಇದ್ರು. ಈಗ ಏನ್ ಮಾಡ್ಬಿಟ್ಟಾರ ಅಂದ್ರೆ ಹೈನೋದ್ಯಮವನ್ನ ಒಂದು ಉದ್ಯಮಿಯಾಗಿ ಬೆಳೀತಾ ಇದ್ದಾರೆ. ರೈತರ ಮಕ್ಕಳು ಈಗ ಬೇಕಾದಂಗೆ ಸಾಕಷ್ಟು ಕಡೆ ಪದವೀಧರರಾಗಿ ನಿರುದ್ಯೋಗ ಒಂದು ಇದು ಮಾಡುವುದರಿಂದ ತಾವೇ ಒಂದು ಸ್ವಂತ ಒಂದು ಹೈನೋದ್ಯಮ ಮಾಡಿಕೊಂಡು ಅದರಿಂದ ಚೆನ್ನಾಗಿ ಒಂದು ಲಾಭ ಗಳಿಸ್ತಾ ಇದ್ದಾರೆ. ಬರೀ ನೀವು BA ಅಥವಾ BCOM ಈ ಟ್ರೆಡಿಷನಲ್ ಒಂದು ಪದವಿಗಿಂತ ಈವನ್ ನಮ್ಮ ಈವನ್ ಪ್ರೊಫೆಷನಲ್ ಕೋರ್ಸ್ ಮುಗಿಸಿದಂತ BA ಇವೆಲ್ಲ BTech MTech ಮಾಡಿದಂತವ್ರು ಸಹಿತ ಈ ಹೈನುಗಾರಿಕೆ ಉದ್ಯಮದ ಬಗ್ಗೆ ಆಕರ್ಷಿತರಾಗಿ ಈ ಹೈನುಗಾರಿಕೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಒಂದು ಹೈನುಗಾರಿಕೆಯನ್ನ ವೈಜ್ಞಾನಿಕವಾಗಿ ಸರಿಯಾಗಿ ನೀವು ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಲಾಭ ಮಾತ್ರ 100% ಗ್ಯಾರಂಟಿ ಇದೆ. ಆ ರೀತಿಯಾಗಿ ನಿಮಗೆ ಫಸ್ಟ್ ಹೈನುಗಾರಿಕೆ ಪಾಲನೆಯಲ್ಲಿ ನೀವು ಜಾನುವಾರುಗಳನ್ನ ಅಂದ್ರೆ ಹೈನುಗಾರಿಕೆ ಸಂಬಂಧ ಇವು ಆಕಳಗಳನ್ನ ಎಮ್ಮೆಗಳನ್ನ ನೀವು ಖರೀದಿ ಮಾಡ್ಕೊಂಡ್ಬಂದು ಆ ದನಗಳನ್ನ ನೀವು ಬೆಳೆಸಿ ನೀವು ಅದರಿಂದ ಉತ್ಪನ್ನ ತೆಗಿಬೇಕಾದಪ್ಪ ಅಂತಂದ್ರೆ ಅದಕ್ಕೆ ಮತ್ತೆ ನಿಮ್ ಸ್ವಂತ ಇದ್ದಂತ ನಿಮ್ಮ ಮನೇಲಿ ಹುಟ್ಟಿದಂತ ಕರಿಗಳನ್ನ ಸರಿಯಾಗಿ ನೀವು ಪಾಲನೆ ಮಾಡಿದ್ರೆ ನಿಮ್ಗೆ ಅದಕ್ಕಿಂತ ಹೆಚ್ಚಿನ ಒಂದು ಲಾಭಾಂಶ ಬರುತ್ತೆ. ಹೈನುಗಾರಿಕೆ ಲಾಭದಾಯಕ ಆಗ್ಬೇಕಂದ್ರೆ ನಮ್ಮಲ್ಲಿರುವಂತ ಜಾನುವಾರು ಕರುಗಳನ್ನು ಬೆಳೆಸಿ ಅದೇ ಕರುಗಳಿಂದ ನಾವು ಹೈನುಗಾರಿಕೆ ಮಾಡಿದ್ರೆ ಉತ್ತಮ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಬೇರೆ ಕಡೆಯಿಂದ ಜಾನುವಾರುಗಳನ್ನು ಖರೀದಿ ಮಾಡಿದ್ರೆ ಉತ್ತಮ ಅಲ್ಲ ತಾವ್ ಹೇಳ್ತಾ ಇದ್ರಿ ಸರ್, ಅದು ಯಾವ ರೀತಿ ಅಂತ ನಮ್ಗೆ ಹೇಳ್ತೀರಾ? ಅಂದ್ರೆ ಈಗ ಏನಾಗತ್ರಿ, ಈಗ ಹೈನುಗಾರಿಕೆ ಒಳಗ ಫಸ್ಟ್ ನಾವು ಹೇಳೋದಂತಂದ್ರೆ ಹೈನುಗಾರಿಕೆ ಯಾವ ರೀತಿ ನಾವು ತಳಿಗಳನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳ್ತೇನೆ, ಆಮೇಲೆ ನಿಮ್ಗೆ ಅದನ್ನ ಕರೆದು ಆಮೇಲೆ ಹೇಳ್ತೀನಿ. ಈ ಹೈನುಗಾರಿಕೆ ನಮ್ಮನ್ನ ಅನ್ನುವಂತ ದನಗಳನ್ನ ಖರೀದಿ ಮಾಡ್ಬೇಕಪ್ಪ ಅಂದ್ರೆ ಈಗ ನಮ್ಮ ಲೋಕಲ್ ದೇಶಿ ತಳಿಗಳು ಅಂದ್ರೆ ಸ್ಥಳೀಯವಾಗಿರುವಂತ ನಮ್ಮಲ್ಲಿ ದೇಶಿ ತಳಿ ಅಂತಾರೆ, ಅವಕ್ಕೆ ಆ ತಳಿಯಿಂದ ಇರುವಂತ ಹಾಲಿನ ಉತ್ಪನ್ನ ಏನಕ್ಕೈತಿ ಕಡಿಮೆ ಇದೆ. ನಿಮಗೆ 3 ಲೀಟರ್ 4 ಲೀಟರ್ ಒಂದು ಹೊತ್ತಿಗೆ ಕೊಡುವಂತ ಸಿಗಬಹುದು. ಆಮೇಲೆ ಆದಷ್ಟು ನಿಮ್ಮ ಜವಾರಿ ಅಂತೀವಿ ಅದಕ್ಕೆ ಸ್ಥಳೀಯ ದನಗಳಿಗೆ, ಜವಾರಿ ಹಾಕಲ್ಗಳು ನಿಮ್ಗೆ ಅಷ್ಟೇ 2 ಲೀಟರ್ 3 ಲೀಟರ್ ಒಂದು ಹೊತ್ತಿಗೆ ಕೊಡ್ಬೇಕಾದ್ರೆ ಭಾಳ ಆಗ್ತಾವ. ಅದೇ ನೀವು ಸುಧಾರಿತ ತಳಿಗಳನ್ನ ಹೈನುಗಾರಿಕೆ ತಗೊಂಬಂದ್ರಪ್ಪ ಅಂತಂದ್ರೆ ಆಮೇಲೆ ನಮ್ಮ ಲೋಕಲ್ ಇರುವಂತಹ ದನಗಳನ್ನ ಸ್ಥಳೀಯ ದನಗಳಿಗೆ ನೀವು ಉತ್ತಮವಾದಂತ ಹಾಲು ಕೊಡುವಂತ ಒಂದು ತಳಿಗಳಿಂದ ಸಂಕರಣೆ ಮಾಡಿಸಿ ಅದರಿಂದ ಕರುಗಳು ಹುಟ್ಟಿದಪ್ಪ ಅಂತಂದ್ರೆ ಆ ಕರುಗಳಿಂದ ನಿಮಗೆ ಹೆಚ್ಚಿನ ಒಂದು ಹಾಲನ್ನ ಪಡೆಯಬಹುದು, ಉತ್ಪಾದನೆ ಮಾಡಬಹುದು. ಇಲ್ಲ ನಾವು ನೇರವಾಗಿ ಮಾರ್ಕೆಟ್ ನಲ್ಲಿ ಹೋಗಿ ನಿಮ್ಗೆ ಸುಧಾರಿತ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ್ಬರ್ಬಹುದು. ಈಗ ಎಮ್ಮೆ ತಳಿಯಲ್ಲಿ ನಿಮಗೆ ನೀವು ಹೆಚ್ಚಿನ ಹಾಲು ಕೊಡ್ಬೇಕಂತಂದ್ರೆ ಈ ಮುರಾ ತಳಿ ಅಂತದ, ಸಾಯಿವಾಲ್ ಅಂತದ, ಹಿಂಗ್ ಬೇರೆ ಬೇರೆ ಜಫರ್ಬಾದಿ ಅಂತದ, ಫಂಡರ್ಪುರಿ ಅಂತದ, ನಮ್ಮ ಆಮೇಲೆ ಇಲ್ಲೇ ನಮ್ ಧಾರವಾಡ ದಾರವಾರಿ ತಳಿ ಅಂತ ನಮ್ಮ ಲೋಕಲ್ ತಳಿನೂ ಅದ. ಈ ರೀತಿ ಸಾಕಷ್ಟು ನಿಮಗೆ ಸುಧಾರಿತ ತಳಿಗಳನ್ನ ಅದಾವ. ಅಂದ್ರೆ ನಾವು ಆಕಳಗಳ ನೀವು ಹೈನುಗಾರಿಕೆ ಮಾಡ್ರಿ ಅಥವಾ ಎಮ್ಮೆಗಳದ ಮಾಡ್ಲಿ, ಆ ಒಂದು ಹೈನುಗಾರಿಕೆ ನೀವು ಆಕಳಗಳು ಖರೀದಿ ಮಾಡ್ಬೇಕಂತಂದ್ರೆ ಒಂದು ಅವು ಖರೀದಿ ಮಾಡಕಂತಂದ್ರೆ ಅದೊಂದು ಗುಣಧರ್ಮ ಇರ್ತಾವ, ಯಾವ ರೀತಿ ಹೆಚ್ಚು ಹಾಲು ಕೊಡುವಂತದ್ದು ಅಂದ್ರೆ ಯಾವ ರೀತಿ ಇರ್ಬೇಕಂತಂದ್ರೆ ಆ ಏನು ನಿಮ್ದು ಹೈನುಗಾರಿಕೆ ಒಂದು ಆಯ್ಕೆ ಮಾಡುವಂತ ಎಮ್ಮೆ ಇರಬಹುದು ಆಕಳಗದು ಅದು ಹೆಂಗಿರ್ಬೇಕಂತಂದ್ರೆ ಅದ್ರ ಚರ್ಮ ಅತಿ ತೆಳುವಾಗಿ ನಯವಾಗಿರ್ಬೇಕು, ಆಮೇಲೆ ಎದೆ ಭಾಗ ಮುಂಭಾಗ ಏನೈತಿ ಎರಡು ಕಾಲಿನ ನಡುವಕ್ಕೆ ಎದೆ ಭಾಗ ಅಗಲವಾಗಿರ್ಬೇಕು, ಆಮೇಲೆ ಹಿಂದಿನ ಎರಡು ಕಾಲಿನ ಅಂತರದಲ್ಲಿ ಆ ಭಾಗನು ಅಗಲವಾಗಿರ್ಬೇಕು, ಆಮೇಲೆ ಕೆಚ್ಚಲ ಅಂತ ಹೇಳ್ತೇವೆ ನಾವು ಹಾಲು ಉತ್ಪಾದನೆ ಮಾಡೋದು ಅದ್ರ ಹಾಲು ಅದು ಮುಂದೆ ಮತ್ತೆ ಹಿಂದೆ ಅಗಲ ವಿಸ್ತಾರವಾಗಿರ್ಬೇಕು, ಆಮೇಲೆ 4 ಮೊಲೆ ತೊಟ್ಟಗಳು ಮೊಲೆ ಅಂತಿರಲ್ಲ ನೀವು ಅದು ಇಕ್ವಿಟಿ ಎಷ್ಟು ಅಂತ ಅಂದ್ರೆ ಸಮಾನ ಅಂತರದಲ್ಲಿ 4 ಮೊಲೆ ಇರಬೇಕು, ಸಮಾನ ಸೈಜ್ ಅಲ್ಲಿ ಇರಬೇಕು, ಆ ರೀತಿ ಇರಬೇಕು. ಮತ್ತೆ ನೀವು ಹಾಲಿನ ನರ ಅಂತೀವಿ ನಾವು ಮಿಲ್ಕ್ ವೇನ್, ಮಿಲ್ಕ್ ವೇನ್ ಅಂತಂದ್ರೆ ಅದಕ್ಕೆ ಹಾಲಿನ ನರ ಹೆಂಗಿರ್ತಲ್ಲ ಅದು ಎಷ್ಟು ದಪ್ಪ ಇರ್ತೈತಿ ಕೆಚ್ಚಲ ಮ್ಯಾಗ, ಆಮೇಲೆ ಎಷ್ಟು ಅದು ಜಿಗ್ಜಾಗ್ ಅಂತೀವಿ ಅಂಕಡಂಕ್ ಅಂಕಡಂಕ್ ಇರ್ತೈತಲ್ಲ ಅಷ್ಟು ಪ್ರಮಾಣದಾಗ ಅದು ಹಾಲು ಜಾಸ್ತಿ ಇರ್ತೈತಿ, ಆಮೇಲೆ ಕಣ್ಣು ಕಾಂತಿಯುತ ಆಗಿರ್ಬೇಕು, ಹೆಲ್ದಿ ಇರಬೇಕು, ಇವೆಲ್ಲ ಗುಣಧರ್ಮಗಳನ್ನ ನೀವು ಸರಿಯಾಗಿ ನೋಡಿಕೊಂಡು ಆಮೇಲೆ ನೀವು ಹೈನುಗಾರಿಕೆ ಮಾಡಕ್ಕೆ ಹಿಂಡುವಂತ ದನಗಳನ್ನ ಖರೀದಿ ಮಾಡಬೇಕಾದ್ರೆ ಆದಷ್ಟು ನೀವು 1 ಅಥವಾ 2 ಸುಲು ದನಗಳು ಮಾಡೋದು ಬಹಳ ಉತ್ತಮ. ನಿಮಗೆ ಮೊದಲೇ ಸುಲು ಐತ ಅಂತ ನೀವು ತಗೊಂಬಂದ್ರಪ್ಪ ಅಂದ್ರೆ ಅದು ಗರ್ಭಧರಿಸಿ ಈದ್ಮೇಲೆ ಕರು ಕೂಡ ಹಾಕಬೇಕಾತಪ್ಪ ಅಂತಂದ್ರೆ ಅದು ಕೆಲವೊಮ್ಮೆ ಸರಿಯಾಗಿ ಹಾಲು ಕೊಡಂಗಿಲ್ಲ, ಅದು ರೂಢಿ ಇರಂಗಿಲ್ಲ, ಇನ್ನು ಅದಕ್ಕೆ ರೂಢಿ ಆಗ್ಬೇಕಾತಪ್ಪ ಮತ್ತೊಂದು 2-3 ತಿಂಗಳು 6 ತಿಂಗಳು ಹೋಗ್ಬೇಕು, ಇದೊಂದು ಸೂಲು ಹೆಚ್ಚು ಕಡಿಮೆ ನಿಮಗೆ ಮೊದಲಿನ ರೀತಿಯಲ್ಲಿ ಆ ಪ್ರಮಾಣದಾಗ ಹಾಲು ಬರಂಗಿಲ್ಲ. ಅದೇ ನೀವು ಸೂಲು ಕೊಂಡದ್ದು 1 ವರ್ಷ ಒಂದು ಕರು ಕೊಟ್ಟ ಮೇಲೆ ಅಂದ್ರೆ 2 ಅಥವಾ 3 ತಂದ್ರಪ್ಪ ಅಂದ್ರೆ ಅದರಲ್ಲಿ ನಿಮಗೆ ಹಾಲಿನ ಇಳುವರಿನೂ ಜಾಸ್ತಿ ಇರ್ತೈತಿ, ಅವ್ ಹಾಲು ಹಿಂಡಬೇಕಂತಂದ್ರೆ ಯಾವ ತಕರಾರಿರಂಗಿಲ್ಲ, ಆಲ್ರೆಡಿ ಅವಕ್ಕೆ ರುಡ ಇರ್ತೈತಿ, ಅದ್ರ ಸಂಬಂಧ ನಾವೇನ್ ಹೇಳ್ತೀವಿ ಆದಷ್ಟು ನೀವು ಎರಡು ಮತ್ತು ಮೂರನೇ ಸುಲಿದ್ರೆ ಜಾನುವಾರುಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತೀವಿ. ಆಮೇಲೆ ನೀವು ಆದಷ್ಟು ನೀವು ಇಲ್ಲ ಹಿಂದಿದ್ದು ತರಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕರು ಹಾಕಿದ ತಕ್ಷಣ ನಾವು ತಗೊಂಬಂದೇವಪ್ಪ ಅಂತಂದ್ರೆ ನಮಗೆ ಹೈನುಗಾರಿಕೆ ಚೆನ್ನಾಗಿ ಆಯ್ತು ಅಂತ ಉದ್ದೇಶಿತ್ತಂತಂದ್ರೆ ಅವಾಗ ನೀವ್ ಏನ್ ಮಾಡ್ಬೇಕಂದ್ರೆ, ಈಗ ಮಾರ್ಕೆಟ್ನಾಗ ಹೋದ್ರಪ್ಪ ಅಂತಂದ್ರೆ ದಲ್ಲಾಳಿಗಳು ಬಾಳ ಇರ್ತಾರೆ, ಎಂದೋ ಇರ್ತದೆ ಅದು, ಈ ಎರಡು ಮೂರು ತಿಂಗಳು ಇರ್ತದೆ ಇಲ್ಲದೆ ಅದಕ್ಕೆ ಯಾವ್ದೋ ಒಂದು ಮತ್ತೊಂದು ಕರ ತಂದು ಹಚ್ಚಿದಾರೆ, ಹಚ್ಚಿದ ಕರ ಎದುರು ಈಗ ಹುಟ್ಟಿ ಒಂದು ತಿಂಗಳಾಗಿತ್ತು ಅಂತ ಹೇಳ್ತಾರೆ. ಜಾನುವಾರು ಮಾರ್ಕೆಟ್ ಮೋಸಂಗ್ ಬಾಳ ಆಗ್ತಾವ ಯಾಕಂದ್ರೆ ಈ ದಲ್ಲಾಳಿಗಳಿಂದ. ಅದಕ್ಕೆ ನಾವು ಆದಷ್ಟು ಜಾನುವಾರನ್ನ ಖರೀದಿ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಹಳ್ಳಿಗಳಲ್ಲಿ ರೈತರ ಮನೆ ಬಾಗಿಲಿಗೆ ಅಲ್ಲಿ ಕೇಳ್ಕೊಂಡ್ಬಿಟ್ಟು ಆದಷ್ಟು ರೈತರಂತಲೇ ಖರೀದಿ ಮಾಡೋದು ಉತ್ತಮ ಒಂದೇದ್ದು. ಎರಡನೇದ್ದು ನೀವು ಮಾರ್ಕೆಟ್ನಲ್ಲೇ ಖರೀದಿ ಮಾಡ್ಬೇಕಂತಂದ್ರೆ ಅಂದ್ರೇನು, ಈಗಾಗಲೇ ಅವು ಕರುಗಳನ್ನು ಕೊಟ್ಟಂತ ಒಂದು ದನಗಳನ್ನ ಆಯ್ಕೆ ಮಾಡ್ಬೇಕಂತಂದ್ರೆ ನೀವೇ ಮಾಡ್ಬೇಕಪ್ಪ ಅಂದ್ರೆ ಒಂದು ದಿವಸ ಅಲ್ಲಿ ನಿಂತು ಬೆಳಿಗ್ಗೆ ಸಾಯಂಕಾಲ ಅವ್ರು ಎಷ್ಟೇ ಅವ್ರು ಹೇಳ್ತಾರೆ 10 ಲೀಟರ್ ಹಿಡಿತೀರಿ ಅಥವಾ 15 ಲೀಟರ್ ಹಿಡಿತೀರಿ ಅಂತೇಳಿ, ಅವ್ರೇನು ಒಪ್ಕೊಂಡು ಒಪ್ಕೊಳ್ಳೋಂಗಿಲ್ಲ. ನಾವೇನ್ ಮಾಡ್ಬೇಕು, ಅಲ್ಲೇ ಒಂದ್ ದಿವಸ ಇದ್ಕೊಂಡು ಬೆಳಗ್ಗೆ ಒಮ್ಮೆ ಅದನ್ನ ಹಿಂಡಿ ನೋಡಿ, ಸಾಯಂಕಾಲ ಹಿಂಡಿದ ಪ್ರಮಾಣ ನೋಡ್ಕೊಂಡು, ಮಾರನೇ ದಿವಸ ಒಂದು ಹಿಂಡಿ ನೋಡಿ, ಮೂರ್ ಟೈಮ್ ಹಿಂಡಿ ನೋಡ್ಕೊಂಡು ನಿಮಗೆ ಹಾಲಿನ ಪ್ರಮಾಣ ಖಾತ್ರಿ ಆದ್ಮೇಲೆ ಅವಾಗ ನೀವೊಂದು ಖರೀದಿ ಮಾಡಕ್ಕೆ ಉತ್ತಮ. ಇಲ್ಲ ಕೆಲವೊಮ್ಮೆ ಏನಾಗ್ತಾವಪ್ಪ ಅಂದ್ರೆ ನೀವು ಗರ್ಭ ಧರಿಸಿ ತರ್ತೀರಿ, ಗರ್ಭ ಧರಿಸಿದ್ದು ಆದಷ್ಟು ನೀವು ಗರ್ಭ ಧರಿಸಿ ಈಯುವುದು ಅಂದ್ರೆ ಅದು ಕರು ಹಾಕುವ ಟೈಮ್ ಇನ್ನೊಂದು 15 ದಿವಸ ಅಥವಾ ಒಂದು ತಿಂಗಳು ಇರುವಂತ ತರೋದು ಬಹಳ ಉತ್ತಮ. ಇನ್ನೊಂದು ಹೇಳ್ತೀನಿ ನಿಮಗೆ, ಈಗ ಆಕಳುಗಳು ಒಂದು ಗರ್ಭ ಕಟ್ಟಿ ಅದು ಈಬೇಕಾದ ಅವಧಿಯಪ್ಪ ಅಂತಂದ್ರೆ 9 ತಿಂಗಳ 9 ದಿವಸ. ಎಮ್ಮೆಗಳು ಏನೈತಿ 10 ತಿಂಗಳ 10 ದಿವಸ ಅಂತ ಹೇಳ್ತೀವಿ. ಈಗ ನೀವು ಗರ್ಭ ಧರಿಸಿದ ಆಕಳ ನೀವು 3 ತಿಂಗಳಕ್ಕೆ ಗರ್ಭ ಧರಿಸಿದ ಮೇಲೆ ತಗೊಂಬಂದ್ರಪ್ಪ ಅಂದ್ರೆ 7 ತಿಂಗಳು ನಿಮಗೆ ಹೆಚ್ಚು ಕಡಿಮೆ ನಿಮ್ಮ ಮಮ್ಮಿ ಅಂತಂದ್ರೆ 7 ತಿಂಗಳ ಮಟನು ನೀವು ಅದಕ್ಕೆಲ್ಲ ಪೌಷ್ಟಿಕ ಆಹಾರ ಹಾಕ್ಬೇಕು, ಎಲ್ಲ ಆಹಾರಗಳು ಹಾಕ್ಬೇಕು, ಅದು ನಿಮಗೆ ಕಟ್ಟಿ ಅದು ವೇಸ್ಟ್ ಆಗ್ತದೆ. ಅದ್ರ ನೀವು ಗರ್ಭ ಧರಿಸಿದ ಇನ್ನೊಂದು 15 ದಿವಸ ತಿಂಗಳು ತಂದ್ರಪ್ಪ ಅಂದ್ರೆ ಬಂದ ತಕ್ಷಣ ನಿಮ್ಮ ಮನೆ ಮುಂಚಿತವಾಗಿ ಒಂದು ತಿಂಗಳು ತರೋದು ಬಹಳ ಉತ್ತಮ. ಯಾಕಂದ್ರೆ ಏನಾಗ್ತೈತಿ, ನಿಮ್ಮಲ್ಲಿ ವಾತಾವರಣಕ್ಕೆ ನಿಮ್ಮ ಮನೆ ಇದಕ್ಕೆ ಹೊಂದಾಣಿಕೆ ಆಗಬೇಕಂತ ಒಂದ್ ತಿಂಗಳು ಅಡ್ಜಸ್ಟ್ ಆಗುತ್ತೆ. 1 ತಿಂಗಳು ಅವರು ಇದಕ್ಕಿಂತ ಮುಂಚೆ 1 ತಿಂಗಳು ಅಡ್ವಾನ್ಸ್ ತರಬೇಕಂತ ಉತ್ತಮ. ಅವಾಗ ನಿಮ್ಮ ವಾತಾವರಣ ಹೊಂದ್ಕೊಂಡೈತಿ, ಆಮೇಲೆ ಅದು ಕರು ಹಾಕಿದ್ಮೇಲೆ ನೀವು ಮುಂದಿನ ಇದ್ ಮಾಡ್ಕೊತ ಹೋಗ್ಬೋದು. ಕೆಲವೊಮ್ಮೆ ಏನಾಗ್ತಾವ ಅಂತಂದ್ರೆ ನೀವು ಜಾನುವಾರು ಮಾರ್ಕೆಟ್ಗೆ ಹೋದಾಗ ಅವ್ರು ದಲ್ಲಾಳರು ಏನ್ ಮಾಡಿರ್ತಾರೆ, ಅವ್ರು ಕಟ್ಟಿಸಿ ಇನ್ನೂ 1 ತಿಂಗಳಾಗೈತಿ ಸರ, ಈಗ 2 ತಿಂಗಳಾಗೈತಿ ಅಥವಾ 3 ತಿಂಗಳಾಗೈತಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ರೈತರ ಹಂಗಿದೆ ಅಂದ್ರೆ ಪದ್ಧತಿ, ಈಗ ಅವರು ಜಾನುವಾರು ಖರೀದಿ ಮಾಡಕ್ ಹೋದ್ರಪ್ಪ ಅಂತಂದ್ರೆ ಪಾಪ ಅವರಿಗೆ ಯಾರ ಅನುಭವ ಇದ್ದಾರೆ ಹೋಗಿರ್ತಾರೆ, ರೈತರ ಪದ್ಧತಿ ಹಂಗೈತೆ ಅಂದ್ರೆ ಗರ್ಭ ಧರಿಸಿದ್ರಪ್ಪ ಅಂದ್ರೆ ಹಿಂಡಿ ನೋಡ್ತಾರೆ. ಹಿಂಡಿದಾಗ ಏನಾಗ್ತೈತಿ, ನಿಮ್ ಜೇನು ತುಪ್ಪದ ಗತೆ 4 ಮೂಲೆ ಹಾಲು ಬಂತಪ್ಪ ಅಂದ್ರೆ ಏ ಗರ್ಭ ಧರಿಸಿದೆ ಅಂತ ಹೇಳ್ತಾರೆ ಅವರು. ಮಾರುಕಟ್ಟೆಯಲ್ಲಿ ಇಷ್ಟೊಂದು ಮೋಸ ನಡೀತಾವ ಅಂತ ಹೇಳ್ತೀವಿ ನಿಮಗೆ. ಕೆಲವೊಂದು ದಲ್ಲಾಳಿಗಳು ಏನ್ ಮಾಡ್ತಾರೆ, ಅವಕ್ಕೆ ಅವು ಬರ್ಡ್ ದನ ಇರ್ತಾವ ಇನ್ನು ಕಟ್ಟಿರಂಗಿಲ್ಲ, ಪಕ್ಕ ಇದಿರಂಗಿಲ್ಲ, ಈಗ ಇಲ್ರಿ ಕಟ್ಟಿಸಿ ಒಂದು ತಿಂಗಳಾಗೈತಿ 2 ತಿಂಗಳಾಗೈತಿ ಅಂತ ಹೇಳ್ಬಿಟ್ಟು 4 ಮೂಲೆಯಲ್ಲಿ ಜೇನುತುಪ್ಪ ಇಂಜೆಕ್ಟ್ ಮಾಡಿರ್ತಾರೆ ಕೆಲವೊಂದು ಟೈಮ್ನಲ್ಲಿ. ಅವಾಗ ನಾವೇನ್ ಮಾಡ್ತೀವಿ, ರೈತರು ಏನ್ ಮಾಡ್ತೀವಿ, ಹಿಂಡಿದ ತಕ್ಷಣ ಅದಂಟಂಟ ಹಾಲು ಬಂದ ತಕ್ಷಣ ಇಲ್ಲಿ ಗರ್ಭ ಇದೆ ಅಂತ ಅಂದ್ಬಿಡ್ತೀವಿ. ಇಲ್ಲಿ ಬಂದ ಹಂಗೆ 2-3 ತಿಂಗಳು ಬೇಯಿಸ್ತಾರೆ, ಇನ್ನೂ ಅದ್ರ ಹೊಟ್ಟಿನ ಕಾಣಂಗಿಲ್ಲ, ಗರ್ಭ ಬಸಿದ ಯಾವ ಲಕ್ಷಣ ಕರಂಗಿಲ್ಲ, ಅವಾಗ ನಮ್ ದವಾಖಾನೆ ತಗೊಂಡ್ಬರ್ತಾರೆ, ಸಾಹೇಬ್ರ ತಗೊಂಡ್ಬಂದ 4 ತಿಂಗಳಾತ್ರಿ ಗರ್ಭ ಪರೀಕ್ಷೆ ಒಂದ್ 1 ತಿಂಗಳಾಗೈತೆ ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ಚೆಕ್ ಮಾಡಿ ನೋಡ್ರಿ ಅಂದಾಗ ನಾವು ಗರ್ಭ ಪರೀಕ್ಷೆ ಮಾಡಿದಾಗ ಅದು ನೆಗೆಟಿವ್ ಇರ್ತೈತಿ. ಅದಕ್ಕೆ ಯಾವಾಗಲೂ ಹಿಂದಿ ನೋಡ್ಬೇಕಪ್ಪ ಅಂತಂದ್ರೆ ಆದಷ್ಟು ನೀವು ಲೋಕಲ್ ಅಲ್ಲಿ ಜಾನುವಾರು ಮಾರ್ಕೆಟ್ ನಲ್ಲಿ ಅಲ್ಲಿ ಆಸ್ಪತ್ರೆ ಡಾಕ್ಟರ್ಗಳು ಇರ್ತಾರೆ, ಅಲ್ಲಿ ಹತ್ತಿರ ಒಂದು ಸಮೀಪ ದವಾಖಾನೆಗೆ ಹೋಗಿ ಯಾರು ಡಾಕ್ಟರ್ ಕರೆದ್ಬಿಟ್ಟು ಅದನ್ನ ಗರ್ಭ ತಪಾಸಣೆ ಮಾಡ್ಕೊಂಡು ನಿಮಗೆ ಅದು ಪಕ್ಕ ಗರ್ಭ ಐತೆ ಅಂದಮೇಲೆ ತರೋದು ಬಹಳ ಉತ್ತಮ ಗರ್ಭ ಧರಿಸಿದ ದನಗಳನ್ನ. ಇಲ್ಲ ನೀವು 9 ತಿಂಗಳ ಗರ್ಭ ಧರಿಸಿದ್ದು ಆಕಳುಗಳಲ್ಲಿ, 8 ತಿಂಗಳ ಮಟನ ತರಕಡ್ಡಿ ಇಲ್ಲ, ಎಮ್ಮೆಗಳಲ್ಲಿ 9 ತಿಂಗಳ ಮಟನ ಗರ್ಭ ಧರಿಸಿದ್ದು ತರಕ ಬಂದು ನಿಮ್ಮನೆ 1 ತಿಂಗಳು ಹೊಂದಾಣಿಕೆ ಆಗ್ಬೇಕು ತಂದ್ಬಂದು. ಆ ರೀತಿ ಆಗೋದ್ರಿಂದ ನಿಮಗೆ ಬಹಳ ಚೆನ್ನಾಗಿ ಇದಾಗ್ತದೆ. ಈಗ ಆ ಗರ್ಭ ಧರಿಸಿದ ಆಕಳನ್ನ ಈಗ ನೀವು ಮಾರ್ಕೆಟ್ನಾಗ ಹೋಗಿ ಆಕಳ ತೆಮ್ಮೆನ ಖರೀದಿ ಮಾಡ್ಕೊಂಡು ಬರ್ತೀರಿ, ಬಂದ ಮೇಲೆ ಅದನ್ನ ನಿರ್ವಹಣೆ ಮಾಡ್ಕೋಬೇಕು, ಕಟ್ಟು ಜಾಗ ಬಹಳ ಸ್ವಚ್ಛ ಇರಬೇಕು, ಆಮೇಲೆ ಗಾಳಿ ಬೆಳಕು ಯಥಾವತ್ತ ಬರುವಂತದಿರ್ಬೇಕು, ಕಾಲು ಜಾರ್ಲಾರದಂಗ ಕೆಳಗಡೆ ರಬ್ಬರ್ ಮ್ಯಾಟ್ ಹಾಕಿರ್ಬೇಕು, ಈಗ ಅದನ್ನ ಇದರಲ್ಲಿ ಇಲ್ಲ ಅಂತಂದ್ರೆ ಯಾವ್ದೇ ಒಂದು ಸೊಪ್ಪುಗಳನ್ನ ಹಾಕ್ತಿರ್ಬೇಕು. ಆ ರೀತಿ ಕಟ್ಕೊಂಡು ಯಥೇಚ್ಛವಾಗಿ ನೀರು ಆಹಾರ ಕೊಟ್ಕೋತ ಹೋಗ್ಬೇಕು. ಗರ್ಭ ಧರಿಸಿದ ದನಗಳನ್ನ ಇನ್ನೊಂದು ನಿಮಗೆ ಪಾಲನೆ ಮಾಡ್ಬೇಕಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ನಿಮಗೊಂದು ಇಲ್ಲ 3-4 ತಿಂಗಳು ತಂದ್ಬಿಡ್ತೀರಿ ಗರ್ಭ ಧರಿಸಿದ್ದ, ನೀವು ಇಲ್ಲ ಅದನ್ನ 6 ತಿಂಗಳ ಮಟನ ಎಮ್ಮೆಗಳನ್ನ ನಿಮ್ಮ ಮನೆಯಲ್ಲಿ ಪಾಲನೆ ಪೋಷಣೆ ಮಾಡ್ಬೇಕು. ಆಕಳ ನೀವು 3 ತಿಂಗಳು ತಂದ್ರೆ ಅದನ್ನ 6 ತಿಂಗಳ ಪಾಲನೆ ಪೋಷಣೆ ಮಾಡ್ಬೇಕು. ನಮ್ಮ ರೈತರ ಸ್ವಭಾವ ಹೆಂಗೈತಂದ್ರೆ, ಗರ್ಭ ಕಟ್ಟಿದ ದನ ಅಂದ ತಕ್ಷಣ ಅದ ಹಾಲಿನ ಉತ್ಪನ್ನ ಇಲ್ಲ ಅಂದ್ಕೊಂಡ್ರೆ ಅದಕ್ಕೆ ಏನೂ ಹಾಕಂಗಿಲ್ಲ, ಬರೀ ಮೇವ್ ಕೂತ್ ಕೊಟ್ಬಿಡ್ತಾರೆ. ಅಂದ್ರೆ ಅದ್ರ ಉತ್ಪನ್ನ ಇರಂಗಿಲ್ಲ, ಅದಕ್ಕೆ ಹಾಲಿನ ಏನು ಉತ್ಪನ್ನ ಇರಂಗಿಲ್ಲ. ಅಂದ್ರೆ ಗರ್ಭ ಧರಿಸಿದ ಪಶುಗಳಿಗೆ ಮತ್ತು ಗರ್ಭ ಧರಿಸಲಾರದ ಪಶುಗಳಿಗೆ ಆಹಾರದ ವ್ಯತ್ಯಾಸ ಐತಿ ಅಂತ ತಾವ್ ಹೇಳ್ತಾ ಇದ್ದೀರಿ. ಹೌದೌದು. ಅದು ಯಾವ ರೀತಿ ಆಹಾರವನ್ನ ಹಾಕ್ಬೇಕು ಅನ್ನೋದು ನಮ್ಮ ರೈತರಿಗೆ ಸ್ವಲ್ಪ ಹೇಳ್ರಿ. ಏನಾಗತ್ತೆ ಅಂತಂದ್ರಿ, ನಮ್ಮ ರೈತರು ಹೆಂಗ್ ತಲೆ ಭಾವನೆ ಹೆಂಗೈತೆ ಅಂತಂದ್ರೆ, ಅದು ಹಾಲು ಇಲ್ಲಿ ನಿಲ್ಸಪ್ಪ ಅಂತ ಗರ್ಭ ಧರಿಸಿದ ತಕ್ಷಣ ಅದಕ್ಕಂತಾರೆ ಅದು ಈ ಮಟನು ಅದಕ್ಕೆ ಬರೀ ಮೇವ ಹಾಕೋದು ಹೋಗ್ತಾರೆ. ನಾವು ಬರೀ ಮೇವ ಅಷ್ಟೇ ಹಾಕಿರಾಗಲ್ಲ, ಅಂದ್ರೆ ಸರಿಯಾದ ಪೌಷ್ಟಿಕ ಆಹಾರ ಹಾಕ್ಬೇಕು, ಸಮತೋಲನ ಪಶು ಆಹಾರ ಹಾಕೋದು ಹೋಗ್ಬೇಕ್ರಿ. ನಾವು ಮೇವ ಒಂದು ಅಷ್ಟ ಹಾಕೋದ್ರಿಂದ, ಈ ಫಾರ್ ಎಕ್ಸಾಂಪಲ್ ನಿಮಗೆ ಅದಕ್ಕೆ ಬರೀ ಗೋಂಜೋಳ ಮೇವ ಹಾಕೋದು ಹೋಗ್ತಿರಂತ ಕೋರಿ, ಅದು ಬರೀ ಮೇವ ಹಾಕ್ತಿರಪ್ಪ ಅಂತಾರೆ. ಉಳಿದದ್ದು ಅದಕ್ಕೆ ಯಾವ್ದು ಲವಣಾಂಶಗಳು ಜಾಸ್ತಿ ಪ್ರಮಾಣ ಸಿಗಂಗಿಲ್ಲ, ಯಾಕಂದ್ರೆ ಲವಣಾಂಶ ಪ್ರಮಾಣ ಯಾವ ಕಡಿಮೆ ಇದ್ವಪ್ಪ ಅಂತಂದ್ರೆ ಆ ಲವಣಾಂಶಗಳು ನಿಮ್ ಬೆಳೆಯೊಳಗೆ ಬರಂಗಿಲ್ಲ. ಆಮೇಲೆ ಇನ್ನೊಂದು ಯಾವಾಗಲೂ ಮೇವುಗಳು ಹೇಳ್ತೀನಿ ನಿಮಗೆ, ನಮ್ಮಲ್ಲಿ ರೈತರು ಯೂಶಲಿ ಏನ್ ಮಾಡ್ತೀವಿ ನಾವು ಮೇವನ್ನ ಯಾವ್ದು ಹಾಕ್ತೀವಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಜೋಳದ ಮೇವು, ಜೋಳ ನೀವು ನಾವು ಜೋಳ ರಾಶಿ ಮಾಡಿ ತೆಗೆದ ಮೇಲೆ ಅದು ಒಣಮೇವನ್ನು ಸಂಗ್ರಹಣೆ ಮಾಡ್ತೀವಿ. ಆದ್ರೆ ಒಣಮೇವನೊಳಗೆ ಏನಾಗ್ತೈತಿ, ಹಸಿ ಮೇವನ್ ಎಷ್ಟು ಪೌಷ್ಟಿಕ ಇದಿರಂಗಿಲ್ಲ. ಯಾಕಂತಂದ್ರೆ ಆ ಏನು ಹಸಿ ಮೇವನ ಇರುವಂತ ಮುಂದ ಅದು ಕಾಳಾಗುವಷ್ಟು ಸ್ಟೇಜ್ ನಾಗಿರ್ತದಲ್ಲ, ಆ ಸ್ಟೇಜ್ ಮಟ್ಟನು ಬಹಳ ಉತ್ಕೃಷ್ಟವಾದ ಮೇವು. ನೀವು ಅದ್ ಮುಂದೆ ಏನಾಗ ಮಾಡ್ತೀರಿ, ನೀವು ಅದ್ ಕಾಳು ಪೂರ್ಣ ಬಲಿಯವರೆಗೂ ಬಿಟ್ಟಿರ್ತೀರಿ, ಕಾಳು ನೀವು ರಾಶಿ ಮಾಡ್ಕೋತೀರಿ. ಅವಾಗ ಏನಾಗೈತಿ, ಆ ಮೇವನ ಇರುವಂತ ಎಲ್ಲ ಪೌಷ್ಟಿಕಾಂಶ ಏನಾಗ್ತೈತಿ, ಆ ಕಾಳು ಆಗಿರ್ತೈತಿ, ಇದ್ರಾಗ ಪ್ರಮಾಣ ಕಡಿಮೆ ಇರ್ತದೆ ಒಣಮೇವನ. ಅದಕ್ಕೆ ನಾವು ರೈತರಿಗೆ ಏನ್ ಹೇಳ್ತೀವಿ, ನೀವು ಒಣಮೇವ ಹಾಕ್ತಿದ್ರಪ್ಪ ಅಂತಂದ್ರೆ ಒಣಮೇವ ಹಾಕಿದ ತಕ್ಷಣ ಆ ಹಾಕಿದ ನಂತರನು ಸಹಿತ ನೀವು ಅದಕ್ಕೆ ಹಾಲು ಹಿಂಡುವುದನಕ್ಕೆ ಗದ್ವಹಿಸಿದ ದನಗಳಿಗೆ ಸಮತೋಲನ ಪಶು ಆಹಾರ ಹಾಕ್ಬೇಕಂತ ಹೇಳ್ತೀವಿ, ಅಥವಾ ದಾನಿ ಮಿಶ್ರಣ ಹಾಕಂತ ಹೇಳ್ತೀವಿ. ಅದನ್ನ ಯಾಕೆ ಹಾಕೋದ್ರಿಂದ ಏನಾಗ್ತೈತಿ, ನಿಮ್ಗೆ ಅದಕ್ಕೆ ಬೇಕಾದಂತ ಅಡಿಷನಲ್ ಅಂದ್ರೆ ಹೆಚ್ಚಿನ ಪ್ರಮಾಣದಾಗ ಅದಕ್ಕೇನು ಅವಶ್ಯಕತೆ ಐತಿ, ಎಲ್ಲ ಸಸಾರಜನಕಗಳು, ಜೀವಸತ್ವಗಳು, ಎಲ್ಲ ಲವಣಾಂಶಗಳು, ಮಿನರಲ್ಸ್ ಅಂತ ಹೇಳ್ತೀವಿ, ಇವೆಲ್ಲ ದೇಹಕ್ಕೆ ಅವಶ್ಯಕತೆ ಅದಾವ. ಅವೆಲ್ಲ ಸರಿಯಾದ ಪ್ರಮಾಣದೊಳಗೆ ಸಿಕ್ತಪ್ಪ ಅಂತಂದ್ರೆ ಒಳಗೆ ಅದು ಆ ಜಾನುವಾರು ಬೆಳವಣಿಗೆ ಜೊತೆನೆ ಆ ಹೊಟ್ಟೆಯಲ್ಲಿ ಹುಟ್ಟುವಂತ ಕರುವಿನ ಬೆಳವಣಿಗೆ ಜಾಸ್ತಿ ಇದಾಗ್ತಿರ್ತದೆ. ಫಸ್ಟ್ ನಾವು ಅದು ಅಪ್ ಟು 6 ತಿಂಗಳವರೆಗೂ ಗರ್ಭದರ್ಶ ಮಟ್ಟ ಏನ್ ಮಾಡ್ತೀವಿ, 1-1.5 kg ನಾವು ದಾಣಿ ಮಿಶ್ರಣ ಹಾಕುತ್ತಿರ್ಬೇಕು. 6 ತಿಂಗಳ ನಂತರ ಏನಾಗ್ತದ್ರಿ, ಅದು ಕೊನೆಯ ಒಂದು 3 ತಿಂಗಳ ಲಾಸ್ಟ್ ಟ್ರೈಮೆಸ್ಟರ್ನೊಳಗೆ ಆ ಕರುವಿನ ಬೆಳವಣಿಗೆ ಬಹಳ ಫಾಸ್ಟ್ ಇರ್ತದ್ರಿ. ಅದು ಜಾಸ್ತಿ ಬೆಳವಣಿಗೆ ಇರೋದ್ರಿಂದ ಅವಾಗ ಏನ್ ಮಾಡ್ತೀವಿ ನಾವು, ಫಸ್ಟ್ 1-1.5 kg ಆಗ್ತಿದ್ದಲ್ಲ, ಮುಂದಿದ 2-3 kg ಏನಾದ್ರೆ ಈವರೆಗೆ ಹಾಕೊಂತ ಹೋಗ್ಬೇಕು, ಹೆಚ್ಚಿಗೆ ಮಾಡ್ಬೇಕು, ಹೆಚ್ಚಿಗೆ ಮಾಡ್ಬೇಕು. ಅವಾಗ ಜಾಸ್ತಿ ಬೆಳೆಯುವಂತ ಒಂದು ಕರುವಿಗೆ ಒಂದು ಒಳ್ಳೆ ಪೌಷ್ಟಿಕಾಂಶ ಹೋಗ್ತೈತಿ. ಅವಾಗ ಏನಾಗತಿ, ಒಳಗಿನ ಕರುಗಳು ಸಹಿತ ಬಹಳ ಚೆನ್ನಾಗಿ ಬೆಳವಣಿಗೆ ಅಂದ್ರೆ ಪಶು ಜೊತೆಗೂ ಅದ್ರ ಕರುವಿಗೆ ಆಹಾರ ಕೊಟ್ಟಂತಕ್ಕಂತ ಅಂತ ಹೇಳ್ತಾ ಇದ್ದೀವಿ. ಹೌದು, ಕರು ಬೆಳವಣಿಗೆ ಆಗ್ತೈತಿ, ಆಮೇಲೆ ಆ ಒಂದು ಪಶುದ ದೇಹ ಇದನ್ನು ಸಹಿತ ಗಟ್ಟಿ ಮಾಡ್ತಾ, ಅದರಿಂದ ಏನಾಗ್ತೈತಿ, ಆ ಪಶುವಿಗೆ ಅದು ಮುಂದೆ ಕರು ಹಾಕುವಾಗ ಯಾವುದೇ ತೊಂದರೆ ಇರಂಗಿಲ್ಲ. ಈಗ ಏನಾಗ್ತೈತಿ, ಬಹಳ ಕಡೆ ನೋಡ್ತೀವಿ ನಾವು, ನಮ್ಮಲ್ಲಿ ಬರ್ತಾರೆ ದವಾಖಾನೆಗೆ, ಸಾಹೇಬ್ರ ಇವತ್ತ ಕರು ಹಾಕತ್ತತ್ರಿ, ಅದು ಎಮ್ಮೆ ನೆಲ ಹಿಡಿದತ್ರಿ, ಆಕಳು ಮಲ್ಕೊಂಡತ್ರಿ, ಮೇಲೆ ಹೇಳಲ್ರಿ. ಅದು ಯಾಕೆ ಆಗ್ತಾವ ಅಂತಂದ್ರೆ, ಗರ್ಭದರ್ಶಿ ಟೈಮ್ನೊಳಗೆ ನಾವು ಸರಿಯಾದ ಅದಕ್ಕೆ ಪೌಷ್ಟಿಕ ಆಹಾರ ನೀಡಿದ್ರೆ ಅದು ಅಶಕ್ತತೆ ಬಂದು ಅದು ಮುಂದೆ ಈ ಟೈಮಲ್ಲಿ ಆ ಕರುವಿನ ಭಾರ ತಾಳಲಾರ್ದ ನೆಲ ಹಿಡಿದ್ಬಿಡ್ತದೆ. ಅವಾಗ ಅದು ಅಶಕ್ತ ಆಗ್ತದೆ, ಅದಕ್ಕೆ ಅದು ಅಶಕ್ತನ ಬರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಅದು ಗರ್ಭದರ್ಶಿದಾಗನೇ ಸಹಿತ ನಾವು ರೆಗ್ಯುಲರ್ ಆಗಿ ಅದು ಒಣಮೇವು, ಹಸಿ ಮೇವು, ದಾಣಿ ಮಿಶ್ರಣ ಇವೆಲ್ಲವನ್ನು ಕೊಟ್ಕೊಂತ ಇರ್ಬೇಕು. ಆ ರೀತಿ ಕೊಡೋದ್ರಿಂದ ಕರು ಒಳಗೆ ಚೆನ್ನಾಗಿ ಬೆಳವಣಿಗೆ ಆಗ್ತೈತಿ. ಆಮೇಲೆ ನಿಮಗೆ ಹೇಳಿದೆ ನಾನು ಏನಂತ, ಎಮ್ಮೆಗಳು 10 ತಿಂಗಳ 10 ದಿವಸಕ್ಕೆ ಕರು ಹಾಕತ್ತೆ, ಆಕಳುಗಳು 9 ತಿಂಗಳ 9 ದಿವಸಕ್ಕೆ ಕರು ಹಾಕತ್ತೆ ಅಂತ. ಈಗ ಇಷ್ಟೆಲ್ಲ ಮಾಡಿದ್ರೆ ನೀವು ಏನಂತ, ಒಂದು ಮಾರ್ಕೆಟ್ಗೆ ಹೋದ್ರಿ, ಒಂದು ಒಳ್ಳೆ ನಾವೇನು ವೈದ್ಯಕ್ಕೆ ಆ ರೀತಿ ಒಂದು ದನ ಖರೀದಿ ಮಾಡ್ಕೊಂಡ್ಬಂದ್ರಿ, 10 ತಿಂಗಳ 10 ದಿವಸ ಆಯ್ತು, ಅಥವಾ 10 ತಿಂಗಳ ಕಂಪ್ಲೀಟ್ ಆಗ್ಬೇಕು, ಮೇಲಿನ 10 ದಿವಸ ನೀವು 10 ತಿಂಗಳ 1 ದಿವಸಕ್ಕೂ ನೀರ್ಬಹುದು, 10 ತಿಂಗಳ 2 ದಿವಸಕ್ಕೂ 10 ತಿಂಗಳ ಕಂಪ್ಲೀಟ್ ಆಗ ಸಾಕು, ಆಕಳದಲ್ಲಿ 9 ತಿಂಗಳ ಕಂಪ್ಲೀಟ್ ಆಗ ಸಾಕು. ಆ ರೀತಿ ಏನಾಗುತ್ತೆ, 1 ದಿವಸ ಅದು ಕೊನೆಯದ್ರಾಗ ಅದನ್ನ ಜಪ ಮಾಡ್ಕೊಂಡು ಬರ್ತೀರಿ. ಮುಂದೆ ಇನ್ನೊಂದು ರೈತರ ಇಂಪಾರ್ಟೆಂಟ್ ಇನ್ನೊಂದು ಏನ ತಿಳ್ಕೊಬೇಕಂತಂದ್ರೆ, ನಮ್ಮ ರೈತರು ಬಹಳ ಜನ ನೋಡ್ತೀವಿ ನಮ್ಮಲ್ಲಿ, ಅದು ಇವು ಸಮೀಪದ ಸಹಿತ ಹೊರಗಡೆ ಮೇಯಕ್ ಬಿಟ್ಟಿರ್ತಾರೆ, ಹೊರಗಡೆ ಮೇಯಕ್ ಹೋಗಿರ್ತೈತಿ, ಅದ್ ಮೇಯಕ್ ಹೋದ್ರೆ ಜಗದಾಗ ಈದ್ ಬಿಡ್ತಾವ. ಕೆಲವೊಮ್ಮೆ ಏನಾಗ್ತಾವ, ಅಲ್ಲೇ ಕರುಗಳು ಸರಿಯಾದ ಗರ್ಭಕೋಶ ಸರಿಯಾಗಿ ಹೊರಬರಕ್ ಆಗದಾರ್ದೇ ಅದಕ್ಕೆ ಡಿಸ್ಟೋಕಿ ಅಂತ ಹೇಳ್ತೀವಿ ನಾವು, ಅದು ಆ ಕಂಡೀಷನ್ ಗೆ ಅದ್ರ ಅಡ್ತಡೆ ಆಗುತ್ತೆ ಕರು ಬರಕ್. ಅವಾಗ ಏನಾಗ್ತಾವ, ಅಲ್ಲೇ ಕರ ಬರಂಗಿಲ್ಲ, ಅವಾಗ ಅಲ್ಲೇ ಅಡವಿಯಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾವ. ಅವಾಗ ನಮ್ಮಲ್ಲಿ ದವಾಖಾನೆಗೆ ಓಡಿ ಬಂದ್ ಸಾವಿರ ಅದು ಆಗ ಯಾಕತ್ತೈತಿ, ಕರ ಹೊರ ಬರವಲ್ ತಂದು ಬರ್ತೀರಿ, ನಾವು ಬೈಲಾಗ ಹೋಗಿ ಅಲ್ಲಿ ಗುದ್ದಾಗ ಹೋಗಕತ್ತೆ. ಇವನ್ ತಪ್ಪಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ಯಾವಾಗಲೂ ಗರ್ಭದರ್ಶಿ ದನಗಳನ್ನ ನಿಮಗೆ ಇವ್ ಸಮೀಪ ಇದ್ದಾಗ ಗುರ್ತಾಕೈತಿ. ಹೆಂಗೆ ಅಂತಂದ್ರೆ, ಇವ್ ಸಮೀಪ ಕೆಚ್ಚಲ ದೊಡ್ಡ ಮಾಡ್ತೈತಿ, ಆಮೇಲೆ ಏನಾಗ್ತೈತಿ, ಅವ ಪಾಲದ ಎರಡು ಹಿಂದ್ಗಡೆ ಟಕ್ ಬಿದ್ದಂಗ ಆಗ್ತೈತಿ, ಅಂದ್ರೆ ಮನ್ಸು ಲೂಸ್ ಆಗಿರ್ತಾವ ಲಕ್ಷಣಗಳು ಅಂತ ಹೇಳ್ಬೋದು. ಇವೆಲ್ಲ ಇವ್ ಸಮೀಪದ ಲಕ್ಷಣಗಳು ಇವು. ಆಮೇಲೆ ಏನಾಗ್ತೈತಿ, ಆ ಕಾಲ್ ಕೆರೋದು, ಪಟ್ಟಿ ಮುಂದೆ ಮುಕ್ಕೊಂಡು ನೋಡ್ಕೋತು ಇದು ಮಾಡೋದು, ಇವೆಲ್ಲ ಕರು ಹಾಕೋ ಟೈಮಾಗ ಸಮೀಪಿರುವಂತ ಲಕ್ಷಣಗಳು. ಅವಾಗ ಅದಕ್ಕೆ ನಾವೇನ್ ಹೇಳ್ತೀವಿ, ನಿಮ್ಗೆ ಕರು ಹಾಕೋಕ್ಕಿಂತ ಮೊದ್ಲೇ ಒಂದ್ ವಾರದ ಮೊದ್ಲೇ ಅದನ್ನ ಹೊರಗಡೆ ಮೇಯಕ್ ಬಿಡಕ್ ಹೋಗ್ಬೇಡ್ರಿ. ಆದಷ್ಟು ನಿಮ್ಮ ಅಲ್ಲಿ ನಿಮ್ಮ ಕೊಟ್ಟಿಗೆಯಲ್ಲಿ ಕಟ್ಕೊಂಡು ಅದಕ್ಕೆ ಸರಿಯಾಗಿ ನೀರು ಆಹಾರ ಕೊಟ್ಕೋತಿದ್ರಪ್ಪ ಅಂದ್ರೆ ಅದು ಈ ಟೈಮ್ನಾಗ ಯಾವುದೇ ತೊಂದರೆ ಆದ್ರೂ ಯಾವುದೇ ಕಿರಿಕಿರಿ ಆಗಂಗಿಲ್ಲ ರೈತರಿಗೆ. ಈವನ್ ಹಂಗೇನು ತೊಂದರೆ ಇದ್ರೆ ಸಹಿತ ನೀವು ಪಶುವೈದ್ಯಾಧಿಕಾರಿಗಳ ಸಮೀಪಿದ್ದವ್ರನ್ನ ಕರ್ಕೊಂಡ್ಬಂದು ತೈಸಿ ಸಹಿತ ಒಳ್ಳೆ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡ್ಕೋಬಹುದು. ಆಮೇಲೆ ಅದು ನಾರ್ಮಲ್ ಆಗಿ ಕರು ಹಾಕ್ತಂತೆ ಕೊಡ್ರಿ. ಕರು ಹಾಕಿದ ತಕ್ಷಣ ಫಸ್ಟ್ ನಮ್ಮ ರೈತರು ಮಾಡಬೇಕಾದಂತ ಕೆಲಸ ಏನಪ್ಪ ಅಂತಂದ್ರೆ, ಮೊದಲು ಕರ ತಕ್ಷಣ ಅದೇನ್ ಇರ್ತೈತಿ, ಕರುವಿನ ದೇಹದ ತುಂಬೆಲ್ಲ ಲೋಳೆ ಇರ್ತೈತಿ. ಲೋಳೆ ಇರ್ತದೆ, ಅದಕ್ಕೆ ನಮ್ಮ ರೈತರು ಏನ್ ಮಾಡ್ಬೇಕು, ಒಂದು ತಟ್ ಇರ್ತೈತಿ, ತಟ್ ತೊಗೊಂಡು ಮೈಯೆಲ್ಲ ವರ್ಷ ಹೋಗ್ಬೇಕು. ಅದನ್ನ ವರ್ಷದ ತಕ್ಷಣ ಇಮಿಡಿಯೇಟ್ ಏನ್ ಮಾಡ್ಬೇಕು, ಆ ಹಿಂಗಾಳ ಹಿಡಿಬೇಕು, ಕರುವಿಂದ ಹಿಂಗಾಳ ಹಿಂದೆ ಹಿಡಿದು ಸ್ವಲ್ಪ ಕೆಳಗಡೆ ಮುಖ ಮಾಡಿ ಸ್ವಲ್ಪ ಈ ಕಡೆ ಅಲ್ಲಾಡಿಸ್ಬೇಕು. ಅದನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಆ ಮೂಗಿನಲ್ಲಿ, ಕರುವಿನ ಮೂಗಿನಲ್ಲಿ, ಬಾಯಲ್ಲಿ ಆ ಏನು ಒಂದು ಲೋಳಿ ಪದಾರ್ಥ ಅದು ಒಳಗೆ ಹೋಯ್ತಪ್ಪ ಅಂತಂದ್ರೆ ಅದು ಮೂಗನೆ ಹೋಯ್ತಪ್ಪ ಅಂತಂದ್ರೆ ಹುಷಾರ್ ತೊಂದರೆ ಆಗ್ತೈತಿ, ಅದರಿಂದ ಸುನಿಗೆ ಅಂತ ಚಾನ್ಸಸ್ ಜಾಸ್ತಿ ಇರ್ತಾವ. ಅದನ್ನ ತಪ್ಪಿಸ್ಬೇಕಂದ ತಕ್ಷಣ ಈ ತಕ್ಷಣ ಫಸ್ಟ್ ಅದೇನು ಮ್ಯಾಗಿನ ನಾವೇನು ಹೇಳ್ತೀವಿ ಅದನ್ನ ಲೋಳಿ ಪದರ ಏನೈತಿ ಅಷ್ಟು ತಟ್ಕೊಂಡು ಒರೆಸ್ಕೋಬೇಕು. ಕೆಲವೊಂದು ಜವಾರಿ ಜನಗಳು ಏನಾಗ್ತಾವ ಅವು ತಾವೇ ನೆಕ್ತಿರ್ತಾವ ಆಕಳುಗಳು ಅಥವಾ ಎಮ್ಮೆಗಳು. ನಾವು ಇದ ತಕ್ಷಣ ತಟ್ಟಲಿ ಒರೆಸ್ಬಿಟ್ಟು ಆ ಮೂಗಿನಿಂದೆಲ್ಲ ಲೋಳಿ ತೆಗಿಬೇಕು. ಇದು ಫಸ್ಟ್ ಕೆಲಸ. ಇದ್ರಲ್ಲಿ ಇನ್ನೊಂದು ಹೇಳ್ತೀನಿ ನಿಮಗೆ, ಈಗ ಎಮ್ಮೆಗಳು ಆಯ್ತಪ್ಪ ಅಂತಂದ್ರೆ ಜವಾರಿ ದನಗಳು ಏನ್ ಮಾಡ್ತೀವಿ ಕರುಗಳು ಪಾಲನೆ ಅಂತಂದ್ರೆ ಒಮ್ಮೆ ನಾವು ಈ ತಕ್ಷಣ ನಿಮಗೆ ಮಿಸ್ತಳಿ ಆಕಳಗಳಿಗೆ ಏನ್ ಮಾಡ್ತೀವಿ ಆ ಆಕಳಿಗೆ ಆ ಕರುನ್ ತೋರಿಸೋದಿಲ್ಲ, ಅದಕ್ಕೆ ವೀನಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ತಾಯಿಯಿಂದ ಕರುನ್ ಬೇರ್ಪಡಿಸ್ಬಿಡ್ತೀವಿ. ಈ ಸಮಯ ತಗೊಂಡು ಹೋಗ್ಬಿಟ್ಟು ಆಮೇಲೆ ಈ ಜವಾರಿ ದನಗಳು ಏನಾಗ್ತೈತಿ ಅದಕ್ಕೆ ಹಾಲು ಕುಡಿಯಕ್ ಬಿಟ್ಟು ಅಲ್ಲಿ ಇದು ಮಾಡ್ತಾರೆ ಎಮ್ಮೆಗಳಿಗೆ. ಇವಕ್ಕೆಲ್ಲ ಸರಿ ಈ ಎರಡು ವಿಧಾನದಲ್ಲಿ ಯಾವ್ದು ಉತ್ತಮ ಅಂತ ಹೇಳ್ತೀರಿ? ಈಗ ನೋಡ್ರಿ ಎಮ್ಮೆಯೊಳಗೆ ಅಥವಾ ಆಕಳೊಳಗೆ ಕರು ಹಾಕಿದ ಮೇಲೆ ಅಕಸ್ಮಾತ್ ಏನೋ ತೊಂದರೆ ಬಂದು ಒಂದ್ ವಾರ 15 ದಿವಸ ಕರು ಸತ್ತು ಹೋಯ್ತಪ್ಪ ಅಂತಂದ್ರೆ ಮುಂದೆ ಆ ದನಗಳು ಹಿಂಡುವುದಿಲ್ಲ. ಹೌದು, ಅದ್ ಯಾಕೆ ಹಿಂಡಾಕಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಆ ಒಂದು ಕಂಡೀಷನ್ ನಾವೇನು ಹೇಳ್ತೀವಿ ಸೈಕಿಕ್ ಅಗ್ಲೆಕ್ಸಿಯ ಅಂತ ಹೇಳ್ತೀವಿ. ಅಂದ್ರೆ ಮಾನಸಿಕ ಒಂದು ರೋಗದಿಂದ ಅದು ಹಿಂಡಂಗಿಲ್ಲ. ಅಂದ್ರೆ ನಮ್ಮ ಕರುವಿನ ಮೇಲಿನ ಹಂಬಲ ಅಂತ ಹೇಳ್ತೀವಿ. ಇನ್ನೊಂದ್ ಏನಾಗತ್ತಂತಂದ್ರೆ ಈಗ ನಾವು ಹಿಂಡಬೇಕಾತಂದ್ರೆ ಕರುವಿ ಹಾಲು ಬರ್ಬೇಕಾತಂದ್ರೆ ಅದೊಂದು ಪ್ರಕ್ರಿಯೆ ಐತಿ. ಹಾಲು ಬರ್ಬೇಕಾದ್ರೆ ಹಂಗೆ ಬರಂಗಿಲ್ಲ, ಅದು ವೈಜ್ಞಾನಿಕ ಕಾರಣ ಐತೆ. ಅದಕ್ಕೆ ರೈತರು ಏನ್ ಮಾಡ್ತಾರೆ ಹಿಂಡೋಕ್ಕಿಂತ ಮೊದ್ಲೇಕ ಒಂದ್ ತಮ್ಮ ನೀರ್ ತಗೊಂಡೋಗಿ ಕೆಚ್ಚಲೆಲ್ಲ ಕ್ಲೀನ್ ಆಗಿ ತೊಳಿತಾರೆ. ತೊಳೆದ್ಬಿಟ್ಟ ಫಸ್ಟ್ ಒಂದು 4 ಮಲಿನ ಬಟ್ಟಿಲಿ ಸ್ವಲ್ಪ ಸೌರಿ ಅದಕ್ಕೆ ಮಾಡ್ತಾರೆ. ಅಂದ್ರೆ ನಾವು ಆಂಗ್ಲ ಭಾಷೆಗೆ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಚೋದನೆ ಮಾಡೋದು ಮಲಿಗೆ. ಹಂಗ ಪ್ರಚೋದನೆ ಮಾಡಿದಾಗ ಏನಾಗತ್ತಿ, ಅದಕ್ಕೆ ನೀವೇನ್ ಹೇಳ್ತೀರಿ ನಿಮ್ ಭಾಷೆಯೊಳಗೆ ನಮ್ಮ ರೈತರ ಭಾಷೆದೊಳಗೆ ತೊರೆ ಬಿಡುವುದು ಅಂತ ಹೇಳ್ತೀವಿ, ತೆರೆ ಬಿಡುವುದು. ಆ ತೆರೆ ಬಿಡಬೇಕಾದ್ರೆ ಮಲಿ ಸ್ವಲ್ಪ ಅದನ್ನ ಪ್ರಚೋದನೆ ಮಾಡಿದಾಗ ಅಂದ್ರೆ ತೊಳೆದು ಸ್ವಲ್ಪ ಮಲಿ ಪ್ರಚೋದನೆ ಮಾಡಿದಾಗ ಹಾಲು ತೊರೆ ಬಿಡ್ಬೇಕಾತಂದ್ರೆ ದೇಹದಾಗ ಒಂದು ಆಕ್ಸಿಟೋಷನ್ ಅಂತ ಹಾರ್ಮೋನ್ ಇರ್ತದೆ. ಅದ ಹಾರ್ಮೋನ್ ಅದ್ ಹಿಂಗ್ ನಾವು ಮಲ್ಲಿಗೆ ಪ್ರಚೋದನೆ ಕೊಟ್ಟ ತಕ್ಷಣ ಅದ ಮೈಲಿ ರಿಲೀಸ್ ಆಗಿ ಉತ್ಪಾದನೆ ಆಗಿ ತೊರ್ಬಿಡಕ್ ಚಾಲೂ ಮಾಡ್ತದೆ. ತೊರ್ಬಿಟ್ರೆ ಹಾಲು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಮ್ ಜವಾರ್ ದನಗಳು ಏನಾಗ್ತಾವ ಕರು ಬಿಟ್ಟ ತಕ್ಷಣ ಬಾಯಲ್ ಸಿಪಿ ತಕ್ಷಣ ಅದಕ್ಕೆ ಏನಾಗ್ತೈತಿ ಸ್ಟಿಮ್ಯುಲೇಷನ್ ಹೋಗದ ಮೇಲೆ ಸ್ಟಿಮ್ಯುಲೇಷನ್ ಆದ ತಕ್ಷಣ ಪಿಟ್ಟಿಂದ ಇದರಿಂದ ಆಕ್ಸಿಟೇಷನ್ ರಿಲೀಸ್ ಆಗತ್ತೆ. ಆಕ್ಸಿಜನ್ ರಿಲೀಸ್ ಆದ ತಕ್ಷಣ ಹಾಲು ತೊರ್ಬಿಡ್ತೈತಿ. ಇದು ಒಂದು ಪ್ರಕ್ರಿಯೆ. ಆದ್ರೆ ಏನಾಗ್ತೈತಿ ಈಗ ನಮ್ ಜವಾರ್ ದನಗಳಿಗೆ ಎಮ್ಮಿಗೆ ಅಥವಾ ಆಕಳುಗಳಿಗೆ ಈ ಕರು ಬಿಟ್ಟಾಗ ಅದಾಗ್ತೈತಿ ಮಿಸ್ತಳಿ ಆಕಳುಗಳದಾಗ. ನಾವೇನ್ ಮಾಡ್ತೀವಿ ಈ ರೀತಿ ಕರು ಬಿಟ್ಟು ಹಾಲು ಕುಡ್ಸಂಗಿಲ್ಲ ಅದಕ್ಕೆ. ಅದು ಇದ್ದ ತಕ್ಷಣ ಏನ್ ಮಾಡ್ತೀವಿ ಹೊರಗೆ ತೆಗೆದ್ ಹೊರಗಡೆನೆ ಅದಕ್ಕೆ ನಾವು ಪ್ರಮಾಣದಲ್ಲಿ ಹಾಲಾಕ್ತೇವೆ. ಎರಡು ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ನಾವು ತಾಯಿಂದ ಬೇರ್ಪಡಿಸಿ ಅದಕ್ಕೆ ಹಾಲು ಕುಡಿಸೋದ್ರಿಂದ ಏನಾಕೈತಿ ಉದ್ದೇಶ ಏನಾಕೈತಿ ಅಂದ್ರೆ ಮುಂದೆ ಅದು ಕರುಗೆ ಏನಕಿನ ಆಗಿ ತೊಂದರೆ ಆದಾಗ ಕರುಗೆ ಅಕಸ್ಮಾತ್ ಮರಣ ಹೊಂತಪ್ಪ ಅಂದ್ರೆ ಅದು ತೊರು ಬಿಡಲಾರ್ದು ಯಾವ್ದು ಸಮಸ್ಯೆ ಇರಂಗಿಲ್ಲ. ಒಂದೇದ್ದು. ಎರಡನೇದ್ದು ಆ ದೇಹದ ಒಂದು ತೂಕದ ಪ್ರಕಾರ ಅದಕ್ಕೆ ಎಷ್ಟು ಆಹಾರ ಬೇಕು ಅಷ್ಟು ಕೊಡಕ್ ನಮ್ಗೆ ಇದಕ್ಕೆ ಅನುಕೂಲ ಆಗ್ತೈತಿ. ನಾವು ಜವಾರಿ ದನದಾಗ ಏನ್ ಮಾಡ್ತೀವ್ರಿ ಕರುಗೆ ಹಾಳಾಗಿ ಬಿಡ್ತೀವಿ. ಈಗ ಏನ್ ಮಾಡ್ತೀವಿ ರೈತರು ಯೂಶಲಿ 3 ಮಲಿ ಹಿಡ್ಕೊಂತೀವಿ, 1 ಮಲಿ ಕರಿ ಬಿಟ್ಬಿಡ್ತೀವಿ. ಆ 1 ಮಲಿ ಒಳಗೆ ಹಾಲು ಎಷ್ಟೈತೆ ನಮ್ಗೆ ಗೊತ್ತಿಲ್ಲ. ಅದು 1 ಲೀಟರ್ ಆಯ್ತು 2 ಲೀಟರ್ ಆಯ್ತು ಅಂದಾಜ್ ಕುಡಿಸಿರ್ತೀವಿ. ಅದೇ ನೀವು ಮಿಸ್ತಳಿ ಹಾಕೋದ್ರೊಳಗೆ ಏನಾಗೈತಿ ಯಾವಾಗಲೂ ನಾವೇನ್ ಹೇಳ್ತೀವಿ ದೇಹದ 1/10 ಭಾಗ ಅಷ್ಟೇ ಹಾಲು ಕುಡಿಸ್ಬೇಕಂತ ಹೇಳ್ತೀವಿ. 10 ಕೆಜಿ ತೂಕಿತ್ತಂದ್ರೆ 1 ಲೀಟರ್ ಹಾಲು ಕುಡಿಸ್ಬೇಕು, 20 ಕೆಜಿ ಇತ್ತಂದ್ರೆ 2 ಲೀಟರ್ ಈ ರೀತಿ ಪ್ರಮಾಣ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಮಿಸ್ತಳಿ ಹಾಕೋದ್ರೊಳಗೆ ಅದನ್ನ ಕೊಟ್ಟಿದ ತಕ್ಷಣ ತಾಯಿಯಿಂದ ಬೇರ್ಪಡಿಸಿ ಹಾಲನ್ನು ರೂಢಿ ಮಾಡ್ತೀವಿ. ಹಾಲದ ಹೆಂಗ್ ರೂಢಿ ಮಾಡ್ತೀವಪ್ಪ ಅಂತಂದ್ರೆ ಕುಡಿಯಕ್ಕೆ ಫಸ್ಟ್ ಏನ್ ಮಾಡ್ತೀವಿ ಮೊದಲೇ ಹೇಳ್ತೀನಿ ನಿಮಗೆ ಫಸ್ಟ್ ಕರುವಿನ ಪ್ರೊಸೆಸ್ ಎಲ್ಲ ಮುಗಿಸ್ತೀನಿ. ಮುಗಿಸಿದ ಮೇಲೆ ಅದನ್ನ ಮುಂದಿನ ಹೇಳ್ತೀನಿ ನಿಮಗೆ. ಕರು ಹಾಕ್ತಿ, ಕರು ಹಾಕಿದ ಮೇಲೆ ಫಸ್ಟ್ ಕೆಲಸ ನೀವು ಮೇಲಿಂದ ಲೋಳಿ ಎಲ್ಲ ತೆಗಿಬೇಕು. ಎರಡನೇದ್ ಏನ್ ಮಾಡೋದು ಅಂತಂದ್ರೆ ಹೊಕ್ಕಳ ಬಳ್ಳಿ ಅದಕ್ಕೆ ಉಪಚಾರ ಮಾಡ್ಬೇಕು. ಅದ್ ಯಾಕೆ ಹೊಕ್ಕಳ ಬಳ್ಳಿ ಉಪಚಾರ ಮಾಡ್ಬೇಕಪ್ಪ ಅಂತಂದ್ರೆ ಯಾವ ರೀತಿ ಮಾಡ್ಬೇಕಂತಂದ್ರೆ ಹೊಕ್ಕಳ ಬಳ್ಳಿ ಏನಾಗ್ತೈತಿ ನೀವು ಉಪಚಾರ ಮಾಡದೆ ಬಿಟ್ರಪ್ಪ ಅಂದ್ರೆ ಹೊಕ್ಕಳ ಬಳ್ಳಿ ಹರ್ಕೊಂಡ್ಬಿಡ್ತದ. ಆಮೇಲೆ ಕೊಟ್ಟಿಗೆ ಇರ್ತೈತಿ ಸ್ವಚ್ಛತೆ ಇರಂಗಿಲ್ಲ. ಹೌದು, ಅದು ಜಾನುವಾರು ಸೆಗಣಿ ಅದು ಮೂತ್ರದಿಂದ ಕುಲುಷಿತಾಗ ಇರ್ತೈತಿ ಅಥವಾ ಅದು ಈದ್ಮೇಲೆ ಮಾಸ ಗೀಸ ಬಿದ್ದೆಲ್ಲ ನೀರು ಗಿರೆಲ್ಲ ಇದಾಗ ಆ ಕರು ಏನಾಗ್ತೈತಿ ಹೊಕ್ಕಳ ಬಳ್ಳಿ ಹರಿದ ಮೇಲೆ ಗಲೀಜಿದ್ದಂತ ಒಂದು ಒಂದು ಕೆಳಗಡೆ ಇದ್ರ ಮೇಲೆ ಬಿದ್ದಾಗ ಫಲ ಸತ್ತಿದ ಮೇಲೆ ಅದು ಸೋಂಕು ತಗಲಿ ಅದು ನಂಜಾಗಿ ನೋಡ್ರಿ ನೀವು ಭಾಳ ಜನ ರೈತರು ಬರ್ತಾರೆ ನಮ್ಮ ಹತ್ರ ಸಾಹೇಬ್ರ ಎಮ್ಮೆ ಕರಕ್ಕೆ ಹೊಕ್ಕಳ ಬಡ್ಡಾಗ ಒಂದ್ ಗಂಟಾಗೈತಿ. ಅದು ಯಾಕೆ ಆಗತ್ತಪ್ಪ ಅಂದ್ರೆ ನೀವು ಈ ತಕ್ಷಣ ಹೊಕ್ಕಳ ಬಳ್ಳಿಯನ್ನ ಉಪಚಾರ ಮಾಡ್ಲಿಕ್ಕಂದ್ರೆ ಈ ರೀತಿ ಗಂಟಾಗ್ತಾವ ಗಂಟಾಗಿ ಮುಂದೆ ಅದಕ್ಕೆ ಕೀವಾಗಿ ಅದು ಒಡೆದು ಸೂರಿ ಅದ್ರ ತೊಂದರೆ ಆಗುತ್ತೆ. ಅದಕ್ಕೆ ಅದನ್ನ ಅವಾಯ್ಡ್ ಮಾಡ್ಬೇಕು ಅದನ್ನ ತಪ್ಪಿಸ್ಬೇಕಂತ ಸಾಯುವಂತ ಪರಿಸ್ಥಿತಿ ಇರ್ತಾವ್ರಿ ಒಳಗಡೆ ಬಿದ್ದು ನಂಜಾಗಿ ಸಾಯಿಸಬಹುದು ಆ ಪ್ರಮಾಣ. ಅದಕ್ಕೆ ಯಾವಾಗ್ಲೂ ಹೇಳ್ತೀವಿ ಈ ತಕ್ಷಣ ಫಸ್ಟ್ ಕೆಲಸ ನೀವು ಲೋಳೆ ವರ್ಷದ ತಕ್ಷಣ ಆಮೇಲೆ ಮುಗಿನೆಲ್ಲ ಲೋಳೆ ತೆಗೆದ ಮೇಲೆ ಫಸ್ಟ್ ಕೆಲಸ ಅದು ಒಕ್ಕಳ ಬಳಿಯನ್ನ 1 ಇಂಚು ಅಥವಾ 2 ಇಂಚು ಬಿಟ್ಟು ಮನೆಯಲ್ಲಿ ದಾರ ಇರುತ್ತೆ ದಾರ ತಗೊಂಡು ಟೈಟ್ ಆಗಿ ಕಟ್ಟಬೇಕು ಅದನ್ನ ಬಿಗುವಾಗಿ ಕಟ್ಟಬಿಟ್ಟು ಆ ಕಟ್ಟಿದ ದಾರದ ಕೆಳಗೆ 1/2 ಇಂಚು ಬಿಟ್ಟು ಮಾಡ್ಬೇಕು ಒಂದ್ ಹೊಸ ಬ್ಲೇಡ್ ಅಥವಾ ಕತ್ತರಿ. ಅಂದ್ರೆ ನೀವು ಉಪಯೋಗ ಮಾಡಿ ತಗೋಬಾರ್ದು, ಉಪಯೋಗ ಮಾಡ್ಲಾರ್ದು ತಗೋಬೇಕು, ಮಾಡ್ಲಾರ್ದು ತಗೋಬೇಕು. ನೀವು ದಾಡಿಗೆ ಉಪಯೋಗ ಬ್ಲೇಡ್ ತಗೋಬಾರ್ದು, ಹೊಸ ಬ್ಲೇಡ್ ಅಥವಾ ಹೊಸ ಕತ್ತರಿ ತಗೊಂಡು ಇಲ್ಲ ಅಂತಂದ್ರೆ ಅದಕ್ಕೆ ಅಯೋಡಿನ ಅಥವಾ ಟಿಂಚರ್ ಎಳಿನ ಹಚ್ಚಿ ಅದನ್ನ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡಿ ಏನ್ ಮಾಡ್ಬೇಕು, ಟಿಂಚರ್ ಎಳಿನ ಅಥವಾ ಐಡಿನ ಸಿಗ್ತೈತಿ ಹೊರಗಡೆ, ಅದನ್ನ ಹಚ್ಚಬೇಕು. ಮತ್ತೆ ಎಲ್ಲಾ ರೈತರ ಮನೆಯಾಗ ನಿಮ್ಗೆ ಆಂಟಿಸೆಪ್ಟಿಕ್ ಲೋಷನ್ ಸಿಗಂಗಿಲ್ಲ ಔಷಧ ಸರ್. ಅದು ಅರಿಶಿನ ಪುಡಿ ಅದಕ್ಕೆ ನಾನು ಮುಂದೆ ಅದನ್ನ ಹೇಳ್ತೇನೆ ನಿಮಗೆ, ಎಲ್ಲರ ಮನೆಯಲ್ಲಿ ಅಂಗ್ರೂ ಐದು ಅರಿಶಿನ ಪುಡಿ ಇದ್ದೇ ಇರ್ತೈತಿ. ಅದಕ್ಕೆ ಆ ಅರಿಶಿನ ಪುಡಿ ಹಚ್ಚೋದ್ರಿಂದ ಅರಿಶಿನ ಪುಡಿಯಲ್ಲಿ ಏನಿರ್ತೈತಿ, ರೋಗ ನಿರೋಧಕ ಇದು ಶಕ್ತಿ ಆಂಟಿಸೆಪ್ಟಿಕ್ ಅಂತ ಹೇಳ್ತೇನೆ. ಅದಕ್ಕೆ ಅದನ್ನ ಹಚ್ಚೋದ್ರಿಂದ ಅದಕ್ಕೆ ಮುಂದೆ ಈ ರೀತಿಯಾದಂತಹ ಒಂದು ಹೊರಕ ಗಂಟಾಗೋದು ಅದು ಒಡೆಯೋದು ಅದು ತಪ್ಪತ್ತೆ ಸರ್. ತುಂಬಾ ಸಂತೋಷ. ಅದೇ ರೀತಿ ಈಗ ನಮ್ಮ ರೈತರು ಏನ್ ಮಾಡ್ತಾರಂದ್ರೆ, ಕರುಗಳಿಗೆ ಹುಟ್ಟಿದ ತಕ್ಷಣ ಗಿಣ್ಣದ ಹಾಲನ್ನು ಕುಡಿಸ್ತಾರೆ. ಅದನ್ನ ಕುಡಿಸಬೇಕೋ ಕುಡಿಸಬಾರ್ದು ಅನ್ನುವಂತ ಒಂದು ನಮ್ಮ ಪ್ರಶ್ನೆ ಸರ್. ಇನ್ನೊಂದು ಬಹಳ ಮಂದಿ ರೈತರಂತಲ್ಲಿ ಏನಿದೆ ಅಂತಂದ್ರೆ, ಗಿಣ್ಣದ ಹಾಲು ಜಾಸ್ತಿ ಕುಡಿದ್ವಪ್ಪ ಅಂತಂದ್ರೆ ಕರುಗಳು ಉಚ್ಚಿಕೊಂಡು ಸಾಯ್ತಾವ ಸರ್ ಅಂತೇಳಿ ನಮ್ಮಲ್ಲಿ ಭಾಜನ ಬರ್ತಾರೆ. ತಪ್ಪು ಕಲ್ಪನೆ ರೀ ಅದು. ಯಾವಾಗಲೂ ಆ ತಾಯಿ ಮೊದಲನೇ ಹಾಲು, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಜಾಸ್ತಿ ಇರ್ತೈತಿ. ಆಮೇಲೆ ಎಲ್ಲವೂ ಇವು ನೀವು ಕಾರ್ಬೋಹೈಡ್ರೇಟ್ಸ್ ಅನ್ರಿ, ಆಮೇಲೆ ಜೀವಸತ್ವಗಳು ಅನ್ರಿ, ಎಲ್ಲ ಲವಣಾಂಶಗಳ ಪ್ರಮಾಣ ಅನ್ರಿ, ಆಮೇಲೆ ಆಂಟಿಬಾಡೀಸ್ ಇಮ್ಯುನೋಗ್ಲೋಬಿನ್ಸ್ ಅಂತ ಹೇಳ್ತೀವಿ ನಾವು, ಹೆಚ್ಚಿನ ಪ್ರಮಾಣದಾಗಿರ್ತವೆ. ಅದು ಕುಡಿಯೋದ್ರಿಂದ ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಆಮೇಲೆ ಏನಾಗ್ತದ್ರಿ, ನಾವು ಅರ್ಧ ತಾಸು ಯಾಕೆ ಕುಡಿಸು ಅಂತ ಹೇಳ್ತೀವಪ್ಪ ಅಂತಂದ್ರೆ, ಆಮೇಲೆ ಗಿಣ್ಣದಲ್ಲಿ ಕುಡಿಸೋದ್ರ ಉದ್ದೇಶಪ್ಪ ಅಂದ್ರೆ, ನಿಮ್ಗೆ ಅದು ಫಸ್ಟ್ ಏನ ಹೆಂಡಿ ಹಾಕ್ಬೇಕಲ್ಲ, ಅದು ಒಳಗಡೆ ಏನಂತೀವಿ ಮಿಕ್ಕೋಣಿ ಅಂತೀವಿ ನಾವು, ಅದು ಒನ್ ಟೈಪ್ ಲೋಳಿ ಪದಾರ್ಥ ಇದಿರ್ತೈತಿ. ನಾವು ಫಸ್ಟ್ ಟೈಮ್ ನಾವು ಗಿಣ್ಣದ ಹಾಲು ಕುಡಿಸಿದ ತಕ್ಷಣ ಏನಾಕತಿ, ಅದು ಒಳಗಡೆ ಅದು ಇದಾದ್ಮೇಲೆ ರಕ್ತದಲ್ಲಿ ಸೇರ್ಕೊಂಡು ದೇಹದ ಒಂದು ರೋಗ ಶಕ್ತಿಯನ್ನ ಹೆಚ್ಚಿಗೆ ಉತ್ಪಾದನೆ ಮಾಡ್ತೈತಿ. ಮುಂದೆ ಕರು ಏನ್ ಮಾಡ್ತದ್ರಿ, ಒಂದೂವರೆ ಅಥವಾ ಎರಡು ದಿವಸಕ್ಕೆ ಅದು ಮಿಕ್ಕೋಣಿ ಮಣ್ಣದು ಹೊರಭಾಗ ಹಾಕ್ತೈತದ, ಸ್ವಲ್ಪ ಉಜ್ಜುತ್ತದೆ, ಏನ್ ತೊಂದರೆ ಇಲ್ಲ. ಅದಕ್ಕೆ ಯಾವಾಗಲೂ ಹುಟ್ಟಿದ ತಕ್ಷಣ ಅರ್ಧ ತಾಸಿನೊಳಗೆ ನೀವು ಪ್ರತಿಯೊಂದು ಹುಟ್ಟಿದ ಕರುಗಳಿಗೆ ಗಿಣ್ಣ ಕುಡಿಸಬೇಕು. ಆಮೇಲೆ ಮುಂದೆ ಅದು ಗಿಣ್ಣದಲ್ಲ ಐದು ಆರು ದಿವಸ ಗಂಟೆ ಎಲ್ಲ ಕುಡಿಸಬೇಕ್ರಿ. ಅವ್ರು ಎಡ್ಲಿ ಬಂದ್ ಹೇಳ್ತೀವಿ ನಾವು ಅಂದ್ರೆ ಎಷ್ಟು ಬೇಕಷ್ಟು ಕುಡಿಸಬಹುದು ಅದಕ್ಕೆ ಗಿಣ್ಣದಲ್ಲ ಎರಡು ಟೈಮ್ ಕುಡಿಸಬಹುದು. ಫಾರ್ ಎಕ್ಸಾಂಪಲ್ ನೀವು ಇವನ್ ಮನುಷ್ಯರಲ್ಲಿ ಸಹಿತ ನೋಡ್ರಿ, ನೀವು ತಾಯಿ ಹಾಲು ಕುಡಿದು ಬೆಳೆದ ಮಕ್ಕಳನ್ನ ನೋಡ್ರಿ, ನಾವು ಹೊರಗಡೆ ಹಾಲು ಕುಡಿದ ಬೆಳೆದ ಮಕ್ಕಳು ನೋಡ್ರಿ, ಅದು ಒಂದು ಪೌಷ್ಟಿಕ ಗುಣದ ಬದಲಾಗಿ ಆಗ್ತದೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಅದಕ್ಕೆ ಮೊದಲೇ ಅದು ಗಿಣ್ಣದಲ್ಲಿ ಕುಡಿಸಬೇಕು. ಈಗ ಕರುಗಳಿಗೆ ಜಂತುನಾಶಕಗಳನ್ನ ಹಾಕ್ತಾರೆ ಸರ್, ಅದನ್ನ ಯಾವಾಗ ಯಾವಾಗ ಕೊಡಬೇಕು ಅಂತೇಳಿ ನಮ್ಮ ರೈತರಿಗೆ ತಿಳಿಸಿಕೊಡ್ತೀರಿ? ನೋಡ್ರಿ, ರೈತರು ತಿಳಿಸಿಕೊಡೋದು ಏನಪ್ಪಾ ಅಂದ್ರೆ, ಕರು ಹುಟ್ಟಿದ ಮೇಲೆ ಒಂದು ವಾರದಿಂದ ಹತ್ತು ದಿವಸಕ್ಕೆ ಮೊದಲಿಗೆ ಜಂತುನಾಶಕ ಕೊಡಬೇಕು. ಆಮೇಲೆ ಪ್ರತಿ ತಿಂಗಳನ್ನ ತಿಂಗಳ ತಿಂಗಳ ಒಂದ್ ತಿಂಗಳ ಎರಡು ತಿಂಗಳ ಮೂರು ತಿಂಗಳು ಕೊಡಬೇಕು. ಅಂದ್ರೆ ಪ್ರತಿ ತಿಂಗಳು ಕೊಡ್ಕೊತಬೇಕು. ಮುಂದೆ ಏನ್ ಮಾಡಿದ್ರೆ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕೊಡ್ಕೊಂತ ಹೋಗ್ಬೇಕು. ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ, ದೇಹದ ಒಳಗಡೆ ಇರುವಂತ ಪರೋಪಜೀವಿಗಳು ಏನಾಗ್ತವೋ ಅವು ಆಗಂಗಿಲ್ಲ, ತಿಂದಂತ ಆಹಾರಗಳೆಲ್ಲ ಸರಿಯಾಗಿ ಪಚನಾಗಿ ಸರಿಯಾಗಿ ಪೌಷ್ಟಿಕ ದೇಹದಲ್ಲಿ ಸೇರ್ಕೊಂಡು ಒಂದು ಒಳ್ಳೆ ದಶಮಷ್ಟೊಂದು ಕರುಗಳನ್ನ ಅಂದ್ರೆ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ, ಜೀರ್ಣಕ್ರಿಯೆ ಸಹಾಯ ಆಗ್ತೈತಿ, ಬರವಣಿಗೆ ಸಹಾಯ ಆಗ್ತೈತಿ. ಈಗ ನೋಡ್ರಿ, ನೀವು ಬಹಳ ಜನ ಜಂತಿನ ಔಷಧ ಹಾಕಿರಂಗಿಲ್ಲ, ಹೊಟ್ಟೆ ಪಾಕ ಆಗ್ಬಿಟ್ಟಿರ್ತಾವ್ ರೀ, ಸಣ್ಣ ಸಣ್ಣ ಇನ್ನು ಬೆಳವಣಿಗೆ ಕುಂಠಿತಾಗಿರ್ತೈತಿ, ಕೈಕಾಲುಗಳು ಸಣ್ಣಾಗಿ ಹೊಟ್ಟೆ ಸ್ವಲ್ಪ ಉಬ್ಬಿದಂಗ ಇರ್ತಾವ್ರಿ. ಅವು ಯಾಕೆ ಆಗಿರ್ತಾವಪ್ಪ ಅಂತಂದ್ರೆ 90% ಈ ಜಂತುನಾಶಕ ಹಾಕಿರಂಗಿಲ್ಲ, ಆಮೇಲೆ ಅವಕ್ಕೆ ಪೌಷ್ಟಿಕ ಆದಂತ ಆಹಾರ ಕೊಡಂಗಿಲ್ಲ. ಆ ರೀತಿ ಆದ್ರಿಂದ ಏನಾಗತಿ, ಬೆಳವಣಿಗೆ ಕುಂಠಿತಾಗ್ತೈತಿ. ಮತ್ತೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂತಂದ್ರೆ, ನಮ್ಮ ರೈತರು ಬಹಳ ಜನ ನಮ್ಮಲ್ಲಿ ದವಾಖಾನೆ ಬರ್ತಾರೆ, ಸಾಹೇಬ್ರೆ ಮನೆಗೆ ಐತ್ರಿ, ನಮ್ಮ ಮನೆಗೆ ಮೂರು ವರ್ಷ ಆಗೈತಿ, ಇನ್ನು ಕಟ್ಟವಲ್ತರಿ, ಕಟ್ಟೋದಂದ್ರೆ ಗರ್ಭೋಸ ಕಟ್ಟವಲ್ತರ ಅಂತಾರೆ ರೈತಾಪಿ ಭಾಷೆಯಲ್ಲಿ. ನಮ್ಮ ರೈತರು ಯಾವಾಗ ಅಂದ್ರೆ ಅದು ಕರ ಮೂರು ವರ್ಷ ಹೋದ ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಅದು ಕರು ಇದ್ದಾಗ ವಿಚಾರ ಮಾಡಿದ್ರಪ್ಪ ಅಂತಂದ್ರೆ ಅವರಿಗೆ ಲಾಭದಾಯಕ ಆಕತಿ. ಹೈನು ಉದ್ಯಮ ಏನಲ್ಲ, ನಿಮ್ಗೆ ಯಾವ ರೀತಿ ನಿಮ್ಗೆ ಸಕ್ಸಸ್ ಆಗ್ಬೇಕಂತಂದ್ರೆ, ಪ್ರತಿ ವರ್ಷ ಒಂದು ಕರು ಕೊಡಬೇಕು. ಪ್ರತಿ ವರ್ಷ ಒಂದು ಕರು ಕೊಡ್ಬೇಕಂತಂದ್ರೆ ಕರು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿ ಅದು ಮಣಕ ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದ್ರಪ್ಪ ಅಂತಂದ್ರೆ, ನೀವು ಮಿಶ್ರ ತಳಿ ಕರುಗಳು ಅದಕ್ಕೆ ವಯಸ್ಸು ಮುಖ್ಯಲ್ರಿ, ಅವು ದೇಹ ತೂಕ ನಿಮಗೆ 200-750 kg ದೇಹ ತೂಕ ಬಂದವಪ್ಪ ಅಂದ್ರೆ ಅವು ಗರ್ಭದ ದರ್ಶಕ ಆಹಾರ ಆಗ್ತಾವ. ನಾವೇನ್ ಹೇಳ್ತೀವಿ ನಿಮ್ಗೆ 200-250 kg ತೂಕ ಬರ್ಬೇಕಂತ ಹೇಳ್ತೀವಿ. ನೀವು ಸರಿಯಾಗಿ ಅದಕ್ಕೆ ವೈಜ್ಞಾನಿಕವಾಗಿ ಸರಿಯಾಗಿ ಪಾಲನೆ ಪೋಷಣೆ ಮಾಡಿ ಸರಿಯಾಗಿ ಆಹಾರ ಕೊಟ್ಕೋತ ಹೋದ್ರಪ್ಪ ಅಂದ್ರೆ, ಕರುವಿಂದ ಮಣಕಾಗೋರಿಗೆ ಬೆಳೆಸಿದ್ರಪ್ಪ ಅಂದ್ರೆ, ನಿಮಗೆ ಒಂದೂವರೆ ವರ್ಷ ಒಳಗೆ ಕಟ್ಕೋತಾವ. ಇದು ನಾವು ಬುಕ್ ನಾಗ ಓದುದು ಮಾಡಿದ್ದು ಸ್ವತಃ ನನ್ನ ಅನುಭವದಾಗ. ನಾನು ಬಾಳ ನಾವು ಎಷ್ಟೋ ಜನಕ್ಕೆ 9 ತಿಂಗಳು ಕರುಗಳನ್ನ ಮಿಸ್ತಳಿ ಆಕಳುಗಳನ್ನ ಕಟ್ಟಿಸಿದೀನಿ, ಮಣಕಾರಣ 11 ತಿಂಗಳು ಕಟ್ಕೊಂಡಿದ್ದಾವ್. ಅಂದ್ರೆ ದೇಹ ತೂಕ 2.5 ಕ್ವಿಂಟಲ್ ಬಂತಪ್ಪ ಅಂತ ಕಟ್ಕೊಂಡ್ಬಿಡ್ತಾವ್ರಿ. ಅವು ಆರೋಗ್ಯ ಪೂರ್ಣವಾಗಿದ್ರೆ ನೀವು ಪೌಷ್ಟಿಕಾಂಶ ಕೊಡ್ಲಿಲ್ಲ, ಆಹಾರ ಕೊಡ್ಲಿಲ್ಲ, ಇದ್ದದ ಬರೀ ಮೇವ್ ಹಾಕೋ ತೋದ್ರಿ, ಸರಿಯಾಗಿ ನೀವು ಕರು ಇದ್ದಾಗ ಪಾಲನೆ ಪೋಷಣೆ ಮಾಡ್ಲಿಕ್ಕಪ್ಪ ಅಂದ್ರೆ ಬೆಳವಣಿಗೆ ಕುಂಠಿತಾಗತಿ, ತೂಕ ಬರಂಗಿಲ್ಲ, ಅವಾಗ ಒಳಗೆ ಗರ್ಭಕೋಶಗಳು ಜನೇಂದ್ರಗಳ ಸರಿಯಾಗಿ ಬೆಳವಣಿಗೆ ಆಗಂಗಿಲ್ಲ, ಹಿಂಗಾಗಿ ಅದು ಕಟ್ಟಾಕ ಬೇಕು ಬೆದೆ ಬರಕ ಹೆಚ್ಚಿನ ಟೈಮ್ ತಗೊಂತೈತಿ. ಅವಾಗ ಹೆಚ್ಚಿನ ಟೈಮ್ ಆಗುತ್ತಪ್ಪ ಅಂದ್ರೆ ನಮ್ಗೆ ಹೈನುಗಾರಿಕೆ ಬಹಳ ಲಾಭದಾಯಕ ಆಗೋದಂಗಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, ಅವ್ನು ಸರಿಯಾಗಿ ಹಾಕ್ತಂತ ಹೇಳ್ತೀವಿ. ಆ ರೀತಿ ನೀವು ಈಗ ಜವಾರಿ ದನಗಳು ಅಂದ್ರೆ ಸ್ಥಳೀಯ ದನಗಳು, ಎಮ್ಮಿಗಳು, ತಾಕಳುಗಳು, ಅವು ಮಿನಿಮಮ್ ನಿಮಗೆ 2-3 ವರ್ಷ ಮಟನ ಅದಕ್ಕೆ ಬೆಳವಣಿಗೆ ಟೈಮ್ ಇರ್ತದೆ. ಕರುಗಳ ಪಾಲನೆ ಪೋಷಣೆ ಮತ್ತು ಅವುಗಳ ಆಹಾರ ಬಗ್ಗೆ ತಾವು ಹೇಳ್ತಾ ಇದ್ರಿ ಸರ್. ಈ ಕರುಗಳಿಗೆ ಯಾವ ರೀತಿಯಾದಂತಹ ಒಂದು ಆಹಾರವನ್ನು ಕೊಡಬೇಕು ಅಂತ ತಾವು ಹೇಳ್ತೀರಿ? ನಾವು ಫಸ್ಟ್ ನಿಮಗೆ ಫಸ್ಟ್ ಗಿಣ್ಣ ಹಾಲು ಕೊಡಿಸ್ತೀರಿ. ಗಿಣ್ಣ ಹಾಲು ಕುಡಿಸಿದ ಮೇಲೆ ನೀವು ರೆಗ್ಯುಲರ್ ಮತ್ತೆ ಮುಂದೆ ರೆಗ್ಯುಲರ್ ಹಾಲು ಕೊಡ್ಕೊಂಡು ಹೋಗ್ಬೇಕು. ಅದು ಹೆಂಗ್ ಕೊಡ್ಬೇಕಪ್ಪ ಅಂತ ಕರುಗಳಿಗೆ, ನೀವು ಮೊದ್ಲೇಕ 5 ದಿವಸ ಏನ್ ಮಾಡ್ಬೇಕು, 5 ದಿವಸ ಮಟನ್ ದಿವಸ ಒಂದ್ 2 ಲೀಟರ್ ಗಿಣ್ಣ ಹಾಲು ಕೊಡ್ಕೊಂತ ಹೋಗ್ಬೇಕು. ಮುಂದೆ 6-10 ದಿವಸಕ್ಕೆ ಏನ್ ಮಾಡ್ಬೇಕು, 2 ಲೀಟರ್ ಗಿಣ್ಣ ಹಾಲು ಕೊಡ್ಕೊಂತ ಹೋಗ್ತಾರೆ. 16-30 ದಿವಸಕ್ಕೆ ಅಂದ್ರೆ 30 ದಿವಸ ಒಂದ್ ಆದ್ಮೇಲೆ ಹಾಲಿನ ಜೊತೆ ಅಂದ್ರೆ ನೀವು 3 ಲೀಟರ್ ಹಾಲು ಕೊಡ್ರಿ, ಅದಕ್ಕೊಂದು 50 ಗ್ರಾಮ್ನಷ್ಟು ದಾನಿ ಮಿಶ್ರಣ ಅಂತ ಹೇಳ್ತೀವಿ ನಾವು, ಕರುವಿನ ದಾನಿ ಮಿಶ್ರಣ ಸಿಗತೈತಿ, ಅದ ಹಾಲಿನ ಒಳಗೆ ತಗೊಂಡು ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಅಂದ್ರೆ ಹಾಲಿನ ಜೊತೆಯಲ್ಲಿ ಕೊಡ್ಬೇಕು. ನೀವು ಮಿಶ್ರ ಯಾಕಗೊಳತಪ್ಪ ಅಂತಂದ್ರೆ ಹಾಲಿನ ಜೊತೆ ಮಿಕ್ಸ್ ಮಾಡಿ ಕೊಡಕ್ ಬರ್ತೈತಿ. ನೀವು ಅದೇ ನೀವು ಎಮ್ಮೆಗಳು ಜವರ ಯಾಕಗಳು ಬಿಟ್ಟಾಕ ಹೋದ್ರಪ್ಪ ಅಂದ್ರೆ ಹಾಲು ಕುಡಿಸಿದ ಮೇಲೆ ಒಂದು 50 ಗ್ರಾಮ್ನಷ್ಟು ನೀರು ಸಿಂಪಡಿಸಿ ಅದಕ್ಕೆ ತಿನ್ಸುವಂತ ವ್ಯವಸ್ಥೆ ಮಾಡ್ಬೇಕು. ಆಮೇಲೆ ಒಂದ್ ಹಿಡಿ ಹಸಿರು ಮೇವ್ ರೀ ಸಣ್ಣಕ್ಕೆ ಸ್ಟಾರ್ಟ್ ಮಾಡುದು. ನೀವು ಒಂದ್ ತಿಂಗಳ ಆದ್ಮೇಲೆ 40-45 ದಿವಸ ಆದ್ಮೇಲೆ ಏನಾಗತ್ತಿ, ನೀವು ಹಾಲಿನ ಪ್ರಮಾಣ ಜಾಸ್ತಿ ಮಾಡ್ಕೊತ ಹೋಗ್ಬೇಕು. 2 ಲೀಟರ್ ಮಾಡ್ಕೊಂತ ಹೋಗ್ಬೇಕು. 40-45 ದಿವಸ 60 ದಿವಸ ಆದ್ಮೇಲೆ 1.5 ಲೀಟರ್ ಕೊಡ್ಕೊತ ಹೋಗ್ಬೇಕು. 65 ದಿವಸ ಆದ್ಮೇಲೆ ಮಾಡುದು ಮತ್ ಕಡಿಮೆ ಮಾಡಿ 1 ಲೀಟರ್ ಮಾಡುದು. ಅಂದ್ರೆ ಹೆಂಗ ಅದು ಬೆಳವಣಿಗೆ ಆಗ್ತೈತಿ, ದಿವಸಗಳು ಆಗ್ತಾವ, ಹಂಗ ಹಾಲಿನ ಪ್ರಮಾಣ ಕಡಿಮೆ ಮಾಡ್ಕೊಂತ ಬರ್ಬೇಕು. ನೀವು ದಾನಿ ಮಿಶ್ರಣ ಆಮೇಲೆ ಇವು ಎಲ್ಲ ಕುಡಿದಂತ ಒಂದು ಪೌಷ್ಟಿಕ ಆಹಾರ ಇರ್ತದಲ್ಲ, ಈ ಪ್ರಮಾಣ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಹಾಲನ್ನ ಕಡಿಮೆ ಕೊಡಬೇಕು ಮತ್ತ ಪೌಷ್ಟಿಕ ಆಹಾರವನ್ನ ಜಾಸ್ತಿ ಮಾಡ್ಕೊಂಡು 1 ತಿಂಗಳಿಂದ 45 ದಿವಸ ನಂತರ ಅವನ್ನ ಹಾಲಿನ ಪ್ರಮಾಣ ಕಡಿಮೆ ಮಾಡ್ಕೊಂಡು ಬರ್ಬೇಕ್ರಿ. ನಿಮಗೆ ಮ್ಯಾಕ್ಸಿಮಮ್ 3 ತಿಂಗಳಿಗೆ ಅಂದ್ರೆ 3 ತಿಂಗಳ ಹಾಲೆಲ್ಲ ಬಂದ್ ಮಾಡ್ಬಿಡ್ಬೇಕು. ಅದಕ್ಕೆ 3 ತಿಂಗಳ ನಂತರ ಹಾಲು ಕೊಡಿಸ್ಬಿಡ್ರಿ. ನೀವು ಏನ್ ಮಾಡುದು, 90 ದಿವಸಕ್ಕೆ 3 ತಿಂಗಳ ಮಟ್ಟ ಏನ್ ಮಾಡುದ್ರಿ, 1/2 ಲೀಟರ್ ಹಾಲು, ಒಂದ್ ಹೆಚ್ಚು ಕಡಿಮೆ ಒಂದ್ 4 ಗ್ರಾಮ್ ಎಲ್ಲ ದಾನಿ ಮಿಶ್ರಣ ಕೊಡ್ಬೇಕು. ಆಮೇಲೆ ಹೊಟ್ಟೆ ತುಂಬಾ ಹಸಿರು ಮೇವನ್ನು ಕೊಡ್ಕೊತ ಹೋಗ್ಬೇಕು. ಮುಂದೆ ನಿಮ್ಮ 3 ತಿಂಗಳ ಆದ್ಮೇಲೆ ಅಂಕ್ರೂ ಹಾಲು ಪೂರ್ಣ ಬಂದ್ ಮಾಡ್ಬೇಕು. ಮಾಡಿ ಅವಾಗ ನೀವು ದಾನಿ ಮಿಶ್ರಣ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಅವಾಗ 1/2 ಕಿಲೋ ಕೊಡ್ಕೊಂತ ಹೋಗ್ಬೇಕು. ಹೊಟ್ಟೆ ತುಂಬಾ ಹಸಿರು ಮೇವು ಹುಲ್ ಮೇವು ಕೊಡ್ಕ ಹೋಗ್ಬೇಕು. ಆಮೇಲೆ ದಾನಿ ಮಿಶ್ರಣದೊಳಗೆ ನೀವು ಅದಕ್ಕೆ ಲವಣಾಂಶಗಳನ್ನು ಸಿಗ್ತಾವ, ಖನಿಜ ಮಿಶ್ರಣ ಅಂತೇಳಿ, ಅದ್ರಾಗ ಮಿನರಲ್ ಮಿಕ್ಸರ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯೊಳಗೆ. ಅದನ್ನ ಒಂದೊಂದು ಸ್ಪೂನ್ ಹಾಕೋತು, ಒಂದು 20-30 ಗ್ರಾಮ್ ಹಾಕೋತ ಹೋಗ್ಬೇಕು. ಇವೆಲ್ಲ ಈ ರೀತಿ ಸರಿಯಾಗಿ ನೀವು ಆಹಾರ ಕೊಟ್ಕೋತ ಹೋದ್ರಪ್ಪ ಅಂತಂದ್ರೆ ಅದು ಚೆನ್ನಾಗಿ ಬೆಳವಣಿಗೆ ಆಗಿ ನಿಮ್ಗೆ ಒಳ್ಳೆಯ ಒಂದು ಸರಿಯಾದ ಟೈಮಿಗೆ ಅದು ಗರ್ಭಿಸಕ್ ಆಹಾರವಾದಂತ ಒಂದು ಮನಕಾಗತ್ತೆ. ಈಗ ಕರುವಿನ ಆಹಾರದ ಬಗ್ಗೆ ಹೇಳ್ತಾ ಇದ್ದೀರಿ ಸರ್, ಈ ಕರುವಿಗೆ ದಾನಿ ಮಿಶ್ರಣ ಕೊಡ್ಬೇಕಂತ ಹೇಳ್ತಾ ಇದ್ರಿ. ದಾನಿ ಮಿಶ್ರಣವನ್ನ ಹೊರಗಡೆಯಿಂದ ಖರೀದಿ ಮಾಡಿ ತರಬೇಕು ಅಥವಾ ನಾವು ರೈತರ ಉತ್ಪಾದನೆ ಮಾಡಿ ಹಾಕಿದ್ರೆ ಸರಿ ಅನ್ಸತ್ತ ಸರ್? ನಿಮಗೆ ಎರಡೂ ಉತ್ತಮ ರೀ. ಈಗ ರೈತರಿಗೆ ಅವ್ರಲ್ಲಿ ಅನುಕೂಲ ಇತ್ತು, ಎಲ್ಲ ದಾನಿಗಳನ್ನ ಬೆಳೀತಿದ್ರಪ್ಪ ಅಂತಂದ್ರೆ ಮನೆಯಲ್ಲೇ ದಾನಿ ಮಿಶ್ರಣ ಮಾಡ್ಬೇಕು. ಅದನ್ನ ದಾನಿ ಮಿಶ್ರಣ ಮಾಡಕ್ ಒಂದು ಪ್ರಮಾಣ ಅದ ರೀ. ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಈಗ 1 ಕ್ವಿಂಟಲ್ ನೀವು ದಾನಿ ಮಿಶ್ರಣ ಮಾಡ್ಬೇಕಂತಂದ್ರೆ 1 ಕ್ವಿಂಟಲ್ಗೆ ಅಂದ್ರೆ 100 ಕೆಜಿಗೆ ಪ್ರತಿಶತ 45 ಪ್ರಮಾಣದೊಳಗೆ ಈ ಗೊಂಜಾಳ ನುಚ್ಚು ಅಥವಾ ಜೋಳದ ನುಚ್ಚು ಆಮೇಲೆ ದ್ವಿದಳ ಧಾನ್ಯ ನುಚ್ಚುಗಳನ್ನ ಅವನ್ನ 45% ಇರ್ಬೇಕ್ರಿ. ಮುಂದೆ ಇದು ಗೊಂಜಾಳದಿಂದ ಏನ ಅದಕ್ಕೆ ಶಕ್ತಿ ಇದಾಗತ್ತಂದ್ರೆ ಅದು ಶಕ್ತಿ ವರ್ಧಕ, ಅದು ಕಾರ್ಬೋಹೈಡ್ರೇಟ್ ಅನ್ನೋ ಒಂದು ದೇಹ ಕೊಡ್ತೈತಿ. ಮುಂದೆ ಅದಕ್ಕೆ ಪ್ರೋಟೀನ್ ಅಂಶ ಬೇಕು. ಪ್ರೋಟೀನ್ ಅಂಶ ಕೊಡ್ಬೇಕಂತಾರ ಏನ್ ಮಾಡ್ಬೇಕು, ನಾವು ಶೇಂಗಾ ಹಿಂಡಿ ಅಥವಾ ಸೋಯಾಬೀನ್ ಹಿಂಡಿ ಅವ್ರಿ ಹಿಂಡಿ ಇಂಥವೆಲ್ಲ ಹಿಂಡಿಗಳನ್ನ ಹಾಕಬೇಕು. ಈ ಹಿಂಡಿಗಳ ಪ್ರಮಾಣ ಎಷ್ಟಿರ್ಬೇಕಂದ್ರೆ 35% ಇರ್ಬೇಕು. ಮುಂದೆ ಇವು ಗೋಧಿ ಅಕ್ಕಿ ದ್ವಿದಳ ತೌಡುಗಳ್ರಿ, ತೌಡ್ರು ಬೇಕು ಅದಕ್ಕೆ. ಆ ತೌಡು ಎಷ್ಟು ಪ್ರಮಾಣದಾಗ ಇರ್ಬೇಕಪ್ಪ ಅಂತಂದ್ರೆ 17% ಇರ್ಬೇಕ್ರಿ. ಮುಂದೇನ ಏನಲ್ಲ ನಿಮಗೆ ಆಗಲ್ಲೇ ಏನಂತ ಲವಣಾಂಶಗಳು ಲವಣ ಮಿಶ್ರಣ ಕೊಡ್ಬೇಕಂತೇಳಿ, ಅದ ಖನಿಜ ಮಿಶ್ರಣ ಅಂತ ಹೇಳ್ತೇವೆ. ಅದ್ರಾಗ ಏನಿರ್ತೈತಿ ಅಂತಂದ್ರೆ ಎಲ್ಲ ಕ್ಯಾಲ್ಸಿಯಂ ಫಾಸ್ಫರಸ್ ಮ್ಯಾಂಗನೀಸ್ ಸತು ಎಲ್ಲ ಮಿನರಲ್ಸ್ ಅಂಡ್ ಟ್ರೇಸ್ ಮಿನರಲ್ಸ್ ಅಂತ ಹೇಳ್ತೀವಿ ಅವೆಲ್ಲ ಇರ್ತಾವ. ಆ ಎಲ್ಲ ಇದ್ದಂತ ಒಂದು ಖನಿಜ ಮಿಶ್ರಣ ಏನ್ ಮಾಡ್ಬೇಕು, ನಾವು 2% ನಾವು ಕೊಡ್ಬೇಕು 1 ಕ್ವಿಂಟಲ್. ಮುಂದೆ ಉಪ್ಪು ಬಳಸ್ಬೇಕು ಅದಕ್ಕೆ ನಾವು. ಉಪ್ಪು ಎಷ್ಟು ಹಾಕ್ಬೇಕಪ್ಪ ಅಂತಂದ್ರೆ 1% ಅಂದ್ರೆ 1 ಕೆಜಿ 1 ಕ್ವಿಂಟಲ್. ಹಿಂಗ ಇಷ್ಟೆಲ್ಲ ನಾವು ಮಾಡಿದಾಗ ಏನ್ ಸಕತಿ, ಈಗ ನೀವೇನಾಗತ್ತಿ, ನಿಮಗೆ ಇನ್ನೊಮ್ಮೆ ಹೇಳ್ಬೇಕಂತಂದ್ರೆ ಗೊಂಜಾಳ ನುಚ್ಚು 45%, ಹಿಂಡಿ ಪ್ರಮಾಣ ಐತಿ 35%, ತೌಡ್ ಪ್ರಮಾಣ 17%, ಆಮೇಲೆ ಲವಣ ಮಿಶ್ರಣ ಏನೈತಿ 2%, ಉಪ್ಪು 1%, ಇದೆಲ್ಲ ಸೇರಿದ್ರೆ 100% ಆಯ್ತು. 1 ಕ್ವಿಂಟಲ್ ಬೇಕಾದಂತ ದಾನಿ ಮಿಶ್ರಣ ಇದನ್ನ ನೀವು ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಯಾಕಂದ್ರೆ ಮನೆಯಲ್ಲಿ ಗೋಧಿ ಬೆಳಿತೀರಿ, ದ್ವಿದಳ ಬೆಳಿತೀರಿ, ಇದು ಮಾಡೋದ್ರಿಂದ ಏನಾಗತ್ತಿ, ಖರ್ಚು ಕಡಿಮೆ ಆಗತ್ತಿ, ನಿಮಗೆ ಹೈನುಗಾರಿಕೆ ಲಾಭ ಜಾಸ್ತಿ. ನೀವು ಅದನ್ನೇ ಹೊರಗೆ ತಗೊಂಡ್ರೆ ಕಮರ್ಷಿಯಲ್ ತಂದ್ರಪ್ಪ ಅಂದ್ರೆ ನಿಮಗೆ ಲಾಭ ಕಡಿಮೆ ಆಗ್ತದೆ. ಅದಕ್ಕೆ ಆ ಉದ್ದೇಶದಿಂದ ನೀವು ದಾನಿ ಮಿಶ್ರಣ ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಸರ್, ನಮ್ಮ ರೈತರು ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಚ್ಚಾಗಿ ಉತ್ತರ ಭಾರತದಿಂದ ಹಸುಗಳನ್ನ ಖರೀದಿ ಮಾಡಿ ತರ್ತಾ ಇದ್ದಾರೆ. ಅವು ನಮ್ಮ ವಾತಾವರಣಕ್ಕೆ ಬೇಗ ಹೊಂದ್ಕೊಳ್ಳಂಗಿಲ್ಲ, ಅವುಗಳನ್ನ ತರಬೇಕು ತರಬಾರದು ಅನ್ನೋದು ಒಂದು ನನ್ನ ಪ್ರಶ್ನೆ ಸರ್. ಇಲ್ರಿ, ಈಗ ಕ್ಲೈಮೇಟ್ ಗೆ ಅಂತಂದ್ರೆ ನಾವು ಪೂರ್ಣವು 100% ಮುರ ಇದ್ದೋಪ ಅಂತಂದ್ರೆ ಸಿಗಳ ಪ್ರಮಾಣ ನಮ್ಮಲ್ಲಿ ಇಲ್ಲಿ ಕ್ಲೈಮೇಟ್ ಹೊಂದ್ಕೊಂತವೆ ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಆದ್ರೆ ಹೇಳ್ತೀವಿ ನಿಮ್ಗೆ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ ನಿಮ್ಗೆ ಯಾವ್ದೇ ದಾನ ತಗೊಂಬರ್ರಿ, ನೀವು ನಮ್ಮ ಲೋಕಲ್ ದೇಶಿ ತಳಿ ತಗೊಂಬರ್ರಿ, ನೀವು ಮುರ ತಳಿ ತಗೊಂಬರ್ರಿ. ಯಾವ ತಂದ್ರು ನಮ್ಮ ಬಂದ್ಮೇಲೆ ನಮ್ಮ ಮನೆಯಲ್ಲಿ ತಂದ್ಮೇಲೆ ಹೊಂದಾಣಿಕೆ ಆಗ್ಬೇಕು. ಮಿನಿಮಮ್ 1 ವಾರದಿಂದ 15 ದಿವಸ ತಗೋತು. 15 ದಿವಸ ತಗೊಂಡ್ರೆ ನೀವು ಪ್ರಾಪರ್ ಆಗಿ ಅವ್ಕೆ ಮೊದಲಿಗೆ ನೀವು ಮುರ ಅಲ್ಲಿ ಅಲ್ಲಿಂದ ತಗೊಂಬರ್ತಾರೆ, ಇಲ್ಲಿ ಗುಜರಾತ್ ಅಂತ ತರ್ತಾರೆ, ಇಲ್ಲಿ ತರ್ತಾರೆ. ತರಬೇಕಾದಾಗ ನೀವ್ ಏನ್ ಮಾಡ್ಬೇಕು ಇನ್ನೊಂದ್ರೆ, ಅಲ್ಲಿ ಅದಕ್ಕೆ ಏನ್ ಆಹಾರ ಕೊಡ್ತಾರೆ, ಎಷ್ಟೇ ಪ್ರಮಾಣ ಕೊಡ್ತಾರೆ, ಯಾವ್ದಾದ್ರು ಕೊಡ್ತಾರೆ, ಅದನ್ನ ಕೇಳ್ಬಿಟ್ಟು ಅದನ್ನ ತಂದ್ಬಿಟ್ಟು ನೀವು ಇಲ್ಲಿ ಆ ಪ್ರತಿ ಪ್ರಮಾಣದಾಗ ಸರಿಯಾಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಕೆಲವೊಂದು ಡೈರಿ ಫಾರ್ಮ್ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ, ನೀವು ಅದೇ ಮರ ಎಮ್ಗಳು ತಗೊಂಡ್ಬಂದು, ಬಟ್ ಕೆಲವೊಬ್ಬರು ಅದನ್ನ ತಗೊಂಡ್ಬಂದು ಸರಿಯಾಗಿ ಸಾಕದೆ ಇದು ಮಾಡ್ಕೊಳ್ಳೋದೇನು ಅವಶ್ಯಕತನ ಬಂದು ಬಹಳ ಲಾಸ್ಟ್ನಾಗೂ ಬಂದಿದ್ದಾರೆ. ಆದಷ್ಟು ನೀವೇನ್ ಮಾಡ್ರಿ, ನೀವು ಪ್ಯೂರ್ ಅಲ್ಲಿಂದ ಹೋಗಿ ಗುಜರಾತ್ಗೊಂದು ತರೋ ಬದ್ಲೇನೆ ದೇಶಿ ನಮ್ಮಲ್ಲಿ ತರಿ, ನಮ್ಮಲ್ಲಿ ನಮ್ಮ ಲೋಕಲ್ ಎಮ್ಮೆಗಳಿಗೆ ನಮ್ಮಲ್ಲಿ ನಮ್ಮ ಪಶುಪಾಲನ ಪಶುವೈದ್ಯ ಸೇವಾ ಇಲಾಖೆ ಒಳಗೆ, ಆಮೇಲೆ ಬೈಫ್ ಸಂಸ್ಥೆ ಒಳಗೆ, ನಿಮ್ಮ ಕೆಎಂಎಫ್ ನೊಳಗೆ ನಿಮಗೆ ಉತ್ಕೃಷ್ಟ ತಳಿ ಇದೆ. ಎಮ್ಮೆ ಒಳಗೆ ಆಯ್ತು, ಆಕಳದಾಯ್ತು, ಹಾಲು ಹೆಚ್ಚು ಕೊಡುವಂತ ತಳಿಗಳು ನೀವು ಆದಷ್ಟು ನೀವು ಅವನ್ನ ನೀವು ಕೃತಕ ಗರ್ಭಧಾರಣೆಯಿಂದ ಈ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲ ನಮಗೆ ಹಾಲು ಜಾಸ್ತಿ ಬೇಕು ನಮ್ಮ ಮುರಾದ ಬೇಕಂದ್ರೆ ನಿಮ್ಮ ಸ್ಥಳೀಯ ದನಗಳಿಗೆ ಮುರಾ ಎಮ್ಮಿದು ನಾವು ಕೃತಕ ಗರ್ಭಧಾರಣೆ ಮಾಡಿದ್ವಪ್ಪ ಅಂದ್ರೆ ಅದಕ್ಕೆ ಹುಟ್ಟುವಂತ ಕರ ಹೆಣ್ಗರ ಹುಡ್ತೀನಿ ತಿಳ್ಕೊಳ್ರಿ, ಅದೇ ಹೆಣ್ಗರ ಚೆನ್ನಾಗಿ ಮೇಯಿಸಿ ನೀವು ಮನಕ್ಕಾಗಿ ಒಳ್ಳೆ ಗದ್ದಸ ಟೈಮ್ ಬಂದ್ಮೇಲೆ ಅದು ಬದಿ ಬಂದ್ಮೇಲೆ ಮತ್ತೆ ಅದಕ್ಕೆ ನೀವು ಮುರಾ ಎಮ್ಮಿ ಹಾಕಿ ಕೃತಕ ಗರ್ಭಧಾರಣೆ ಮಾಡಿದ್ರೆ ಬರುವಂತ ಕರು ಒಂದು ಹೆಚ್ಚಿನ ಹಾಲು ಪ್ರಮಾಣ ಕೊಡುವಂತ ಇದಾಗ್ತೈತಿ, ಆಮೇಲೆ ಅದು ನಿಮ್ಮಲ್ಲಿ ಸ್ಥಳೀಯವಾಗಿನೇ ಅದು ಬೆಳೆದಿರ್ತೈತಿ, ಹಿಂಗಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತೈತಿ.